ಎಪಿಎಂಸಿ ಕಾಯ್ದೆ ಮರುಸ್ಥಾಪನೆಯಿಂದ ರೈತರಿಗೆ ಅನುಕೂಲ, ಸಚಿವ ಶಿವಾನಂದ ಪಾಟೀಲ್. ಮಂಗಳೂರಿನಲ್ಲಿ ಇಂದು ಅಂತಾರಾಷ್ಟೀಯ ಕರಾಟೆ ಚಾಂಪಿಯನ್ಶಿಪ್ಗೆ ಚಾಲನೆ. ಮತ್ತು ಗಣೇಶ ಚತುರ್ಥಿಗೆ ರಾಜ್ಯಾದ್ಯಂತ ವ್ಯಾಪಕ ಸಿದ್ದತೆ, ಪರಿಸರ ಸ್ನೇಹಿ ಹಬ್ಬ ಆಚರಣೆಗೆ ಸರ್ಕಾರದ ಮನವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಕೇಳಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅರಳೀಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ಮೀನಕ್ಕ ಆಯ್ತವ ಹಬ್ಬ ಅಲ್ಲವಾ? ಓ ಆಯ್ತಾ. ಅದೇ ತವ್ರ ಮನೆಯವ್ರು ಬಂದು ಹೋದ್ರ ಹೆಂಗೆ ಏನು? ಓ ಎಲ್ರು ಬಂದು ಹೋದ್ರಪ್ಪ. ಇವತ್ ಬಂದ್ರು? ಯಾವತ್ ಬಂದಿದ್ರು ಅಂದ್ರೆ ಒಂದೇ ದಿನ ಎಲ್ರು ಬರಕಾಕಲ್ವಲ್ಲ. ನಮ್ ಸ್ವಂತ ಅಣ್ಣ ಇವತ್ ಬಂದಿದ್ರು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೆಲ್ಲ ವಾರದಿಂದ ಬಂದು ಹೋಯ್ತಾವ್ರೆ. ಒಂದ್ ವಾರದಿಂದ ಕಂಡಿಲ್ಲ ನೀನು? ಪೂರ್ತಿ ಅಲ್ಲಿ ಬಿಜಿ ಆಗ್ಬಿಟ್ಟಿದ್ಯ. ಇನ್ನೇನು ಬಂದವ್ರ ಬಸಿ ಊಟ ಉಪಚಾರ ಮಾಡಬಾರ್ದ? ಬಂದಿರ್ತಾರೆ ಈಗ. ಮೊದ್ಲೆಲ್ಲವ ಬಾಗನ ಕೊಡಕ್ ಬರೋರ್ಗೆ ಕೋಳಿ ಕುಯ್ತಿದ್ರು, ಈಗ್ಲೂ ಐತ ಪದ್ಧತಿ ಹೆಂಗೆ ಅಂತ ಹೇಳ್ಬಿಟ್ಟು ಅಂತ ಮಾಡಿ ಕಳಿಸ್ತಾರೆ. ಮತ್ತೆ ಯಾಕೆ ಅಂತ ಅಂತಂದ್ರೆ ನಾನ್ ಯಾರು ಕೋಳಿ ಕುಯ್ತಾರೋ ಅವ್ರ ಮನೆಗೆ ಮಾತ್ರ ಹೋಗಿವೆ. ಹಂಗೆ ನೀನ್ ನಮ್ಮನೆಗ್ ಬಂದಿದ್ರೆ ಕೋಳಿ ಕುಯ್ತಿರ್ಲಿಲ್ಲ ಬಿಡು. ನಾವ್ ಶ್ರಾವಣದಲ್ಲಿ ಕೋಳಿಯೇ ತಿನ್ನಕ್ಕಲ್ಲ. ಅಂದ್ರೆ ಶ್ರಾವಣ ಮುಗಿತಲ್ಲ, ಚಿಚ್ಚಿ ತಿನ್ನಕ್ಕಲ್ಲ. ಅಲ್ಲ ಶ್ರಾವಣ ಮುಗಿತಲ್ಲ ಮೀನಕ್ಕ. ಇನ್ನೇನು ಗಣಪ ಮುಗಿಸಿ ಗಣಪ ಗೌರಿ ಆದ್ಮೇಲೆ ಶುರು ಮಾಡ್ಕೊಳ್ಳೋದು ಅಂತ ನಾವು. ಇಡೀ ದೇಶಕ್ಕೆಲ್ಲ ಒಂದ್ ಶ್ರಾವಣ, ನಿನ್ಗೊಂದ್ ಶ್ರಾವಣವ. ಕಳೆದ್ವಾರ್ಲೆ ಮುಗಿತ್ಕೊಂಡು ಹೋಗು. ಮುಗುದ್ರೆ ಗಣಪತಿ ಗೌರಿ ಹಬ್ಬ ಮುಗಿಯೋ ತನಕ ನಮ್ಮನೆಯಲ್ಲಿ ಶುರು ಮಾಡಕ್ಕಲ್ಲ ಕಣಪ್ಪ. ಓ ಹಂಗೆ, ಅದು ವಿಶೇಷ ಅಷ್ಟೇ. ಶಂಕರಣ. ಓ ಮೀನಕ್ಕ. ಏನ್ ಶಂಕರಣ ಕಾಣ್ತಾ ಇದ್ದೀನಿ, ಬಾಗಿಲಿಗೆ ಏನ ಕೊಡಕ್ ಹೋಗಿದ್ದ ಹೆಂಗೆ? ಓ ಅಣ್ಣ, ನೀನು ಮೀನಕ್ಕನ ಮನೇಲಿ ಕೂತಿದ್ಯಾ? ಓ ಮೀನಕ್ಕ ಬಾಯ್ಲ್ ಬಾಯ್ಲೆ. ಈಗ ನಮ್ಮನೆಯವಳು ನಿನಗೆ ಹೊಸಿ ಅದೇನೋ ಕೊಟ್ ಕಳ್ಸಿದ್ಲು. ನಾನು ಬೆಳಗ್ಗೆ ಆ ಕಡೆ ಈ ಕಡೆ ಎಲ್ರಿಗೂ ಕೊಡಕ್ಕಂತ ಹೋದ್ನ ಬಾಗ್ನವ. ಬಾಯ್ಲಿ ಕೂತ್ಕ ಇಲ್ಲಿ ಕೂತ್ಕ ಇಲ್ಲಿ ತಗ ಇಲ್ಲಿ ಫಸ್ಟ್ ಕುಂಕುಮ ಇಕ್ಕಂದು ಈ ಹೂ ಮುಡ್ಕ ಬಂದಿ ತಡ ಆಯ್ತು, ಬೇಜಾರ್ ಮಾಡ್ಕೋಬೇಡ. ಇರೋ ಒಂದ್ ನಿಮಿಷ ಅಣೆಯ. ಅಲ್ಲಕ್ಕ ಚಕ್ರಣ, ಬಾಗನ ಕೊಟ್ಟು ಕೊಟ್ಟು ಕೊಟ್ಟು ಇಷ್ಟೊಂದು ಸುಸ್ತಾಗಿದೆಯಲ್ಲ ಅಂತಂದಿನ. ಅದೇ ಹೊತ್ತಾರಿಂದವ ಅಕ್ಕತಂಗಿರಿಗೆಲ್ಲರಿಗೂ ಕೊಟ್ಟು ಕೊಟ್ಟು ಸಾಕಾಯ್ತು. ಇನ್ನ ನಮ್ಮನೆಯವಳಿಗೂ ಕೊಡಕ್ಕೆ ಅಂತ ಹೇಳಿ ಅವಳ ತಮ್ಮ ಅವ್ರ ಇವರೆಲ್ಲ ಬಂದಿದ್ರು, ಹಂಗಾಗಿ ಮನೆಯಿಂದ ಹೊರಗಡೆ ಬರಕ್ಕೆ ಆಗ್ಲಿಲ್ಲ ಅಣೆಯ. ಆಮೇಲೆ ತಯಾರಿ ಎಲ್ಲ ಹೆಂಗಾಯ್ತು ಹಬ್ಬದೆಲ್ಲ? ಏ ಹಬ್ಬದೆಲ್ಲ ತಯಾರಿ ಆಗಿ ನಾನಂತೂ ಬಾಗನಗೆಲ್ಲ ಕೊಟ್ಟು ಬಂದಾಯ್ತು. ಈಗ ಅಣ್ಣಯ್ಯ ಕೋಳಿ ಕುಯ್ದವ್ರ ಮನೆಗೆ ಹೋಗ್ ಕೊಟ್ಟು ಬಂದೈತೆ ನೋಡಪ್ಪ. ಏ ಎಲ್ಲ ಕೊಟ್ಟು ಬಂದೆ, ನಾನ್ ಕೋಳಿ ಕುಯ್ಬೇಕಲ್ಲ. ಅದು ದಿಟ್ಟ, ನಾನು ಈಗ ಅದನ್ನೇ ಹೇಳಕ್ಕಿದ್ದೆ. ಮೀನಕ್ಕ ಹೆಂಗೆ ಅಂತಂದ್ರೆ ಕಳೆದ ವಾರ ಸಿಕ್ತಾಗ ಹೇಳಿದ್ಲು ಶ್ರಾವಣ ನಮ್ಗೆ ಅದು ಆಗಕ್ ಬರಕೆ ಇಲ್ಲ ಅಂತಂದ್ಲು. ಶ್ರಾವಣವೂ ಮುಗೀತು, ಇವತ್ ಗೌರಿಯು ಇನ್ನೇನ್ ಮುಗ್ದು ಹಂಗಾಯ್ತು, ನಾಳೆಗೆ ಗಣಪತಿ ಕಳೆದ್ರೆ ಭಾನುವಾರಕ್ಕೆ ಬಾಡು ಊಟ ಮೀನಕ್ಕನ ಮನೆಯ. ಖಂಡಿತ ಬನ್ನಿ ಇಬ್ರು. ಭಾನುವಾರ ಮಾಡದೆ? ಆಮೇಲೆ ಈ ಕೋಳಿ ಅಂತ ಅಂದಲ್ ಶಂಕರಣ, ಮೊದ್ಲೆಲ್ಲವ ಈಸಿಯಾಗಿ ಆಗ್ಬಿಡವು, ಈಗ ನನಗ್ ಬೇರೆ ನಾಟಿ ಕೋಳಿ ಆಗ್ಬೇಕ. ಈಗ ಅವ್ರು ಕೋಳಿ ಹುಡ್ಕೊಂಡು ಹೋಗಕ್ಕಾಯ್ತದೆ ಮೂರ್ ದಿವಸ. ಅಲ್ಲ ಅದು ಹುಡಿಕಂದು ಹೋಗೋದ್ರ ಜೊತೆಗೆ ಅಣೆಯ, ನೋಡು ನಿನಗ ಕೋಳಿ ಅಂದಿದ್ಕೆ ನನಗೆ ಹುಸಿ ಜಪ್ತಿ ಆಯ್ತು. ನಾವು ಕೋಳಿ ಸಾಕಾಣಿಕೆಯ ನಾವೇ ಮಾಡಿದ್ರೆ ಹಿಂಗ್ ಹುಡ್ಕಾಡ ತಪ್ಪದ? ಅದೇ ಮೊದ್ಲೆಲ್ಲ ಮಾಡ್ಕತಿದ್ವಲ್ಲ ಶಂಕರಣ, ಈಗ ನಾನಂತೂ ಮಾಡ್ತೀನಿ ಬಿಡು. ಈ ಬೇರೆಯವ್ರ ಮನೇಲಿ ಮಾಡ್ಬೇಕಲ್ಲ. ಅಲ್ಲ ಬೇರೆಯವ್ರ ಮನೇಲಿ ಮಾಡ್ಬೇಕಂದ್ರೆ ನಿನ್ ಮನೇಲಿ ಮಾಡಿರೋದ ಒಂದ್ ನಾಕುಳಿ ಹಿಡ್ಕೊಂಡ್ ಹೋಯ್ತಾರ ಆಟೆಯ? ಅದ್ ಹಂಗಾಕಲ್ಲ, ಯಾಕಂದ್ರೆ ಕೊಡಕ್ ನಾನ್ ರೆಡಿ ಇರ್ಬೇಕಲ್ಲ. ಆಮೇಲೆ ಈಗ ಯಾಕೆ ನಿಮ್ಮನೇದೇ ಕೋಳಿ ಬೇಕು ಅಂತ ನಾನು ಹೇಳ್ದೆ ಅಂತಂದ್ರೆ, ಈಗ ಹೆಚ್ಚಿಗೆ ಡಿಮ್ಯಾಂಡ್ ಆಗಿರೋದು ಹಿತ್ಲು ಕೋಳಿಗೆ. ಅದೇ ಪ್ಯೂರ್ ನಾಟಿ ಅಲ್ಲ, ಅದಕ್ಕೆ ಹಿತ್ಲು ಕೋಳಿ ಅಂತಂದೆ. ನಾನು ಯಾವ ನಾವು ಮನೆ ಹತ್ರಯ ಕಟ್ ಹಾಕ್ತಾನೆ ನಾವು ಬೆಳೆಸಿರ್ತೀವ ಅಂತ ಕೋಳಿಗೆ ಡಿಮ್ಯಾಂಡ್. ಜೊತೆಗೆ ಡಿಮ್ಯಾಂಡ್ ಯಾಕೆ ಅಂತಂದ್ರೆ ಸಾಕಷ್ಟು ಅದ್ರಲ್ಲಿ ಪೋಷಕಾಂಶ ಇರ್ತದೆ, ಕಾಲಾಡ್ಕೊಂಡು ಅದಕ್ಕೆ ಕಣ್ಣಿಗೆ ಬೇಕಾದ್ದು ಕಾಲಿಗೆ ಸಿಕ್ಕಿತ್ತು ಬಾಯಿಗೆ ಸಿಕ್ಕಿತ್ತಲ್ಲ ಅದು ತಿಂತದಲ್ಲ, ಹಂಗಾಗಿ ಹೊಸ ಅದಕ್ಕೆ ಡಿಮ್ಯಾಂಡ್ ಮತ್ತೆ ಒಳ್ಳೆ ಪೋಷಕಾಂಶ ಅಂತ ಹೇಳಿ ಈ ಬೇರೆ ಕೋಳಿ ಎಲ್ಲ ಅವಲ್ಲ ಅಣ್ಣಯ್ಯ. ಈ ಬೇರೆ ಕೋಳಿಗಳಿಗೆಲ್ಲವ ಅದೇನೋ ಇಂಜೆಕ್ಷನ್ ಹಾಕಿ ಬೇಗ ಅತ್ಲಾಗಿ ದಪ್ಪ ಆಗಿ ಒಳ್ಳೆ ಚರ್ಬಿ ಬರಲಿ ಅಂತ ಹೇಳಿ ಬೆಳೆಸ್ತಾರೆ, ಅವ್ ತಿಂದ್ರೆ ಆರೋಗ್ಯ ಕೆಡ್ತದೆ ಅಂತ ಹೇಳ್ತಾರೆ. ಇಂಜೆಕ್ಷನ್ ಪಂಜೆಕ್ಷನ್ ಏನೋ ಕೊಡಕ್ಕಲ್ಲ, ಇಂಜೆಕ್ಷನ್ ಅಂತ ಅಂದ್ರೆ ನೋಡೋಕೆ ಈ ಲಸಿಕೆ ಕೊಡ್ತಾರೆ ಶಂಕರಣ್ಣ, ವ್ಯಾಕ್ಸಿನ್ ಅಂತೀವಲ್ಲ. ಈಗ ಒಂದೆತ್ತವ ಸಾವಿರಾರು ಕೋಳಿ ಸಾಕುವಾಗ ಅನೇಕ ರೋಗ ರುಜಿನ ಎಲ್ಲ ಬರ ಅಂತದ್ ಇರ್ತದೆ, ಬರಬಾರ್ದು ಅಂತ ಹೇಳ್ಬಿಟ್ಟು ಲಸಿಕೆ ಕೊಟ್ಬಿಡ್ತಾರೆ. ಆ ಲಸಿಕೆನು ಹೆಂಗ್ ಕೊಡ್ತಾರೆ ಅಂತ ಅಂದ್ರೆ ಅವಕ್ಕೇನು ಇಂಜೆಕ್ಷನ್ ಕೊಡಕ್ಕಲ್ಲ, ನೀರ್ನಲ್ಲಿ ಕೊಡೋದದ. ಈ ಇಂಜೆಕ್ಷನ್ ಕೊಡ್ತಾರೆ ಅಂತ ಅಂತಾರಲ್ಲ ಅದು ತಪ್ಪು ಕಲ್ಪನೆ ಶಂಕರಣ. ಯಾಕೆ ಅಂತ ಅಂದ್ರೆ ಒಂದೇನು ಅಂತ ಅಂದ್ರೆ ಅವತ್ರ ಗುಣನೇ ಹೆಂಗೈತೆ, ಬೇಗ ಬೆಳವಣಿಗೆ ಹೊಂದ ಅಂತದ್ದು. ಇವು ಈಗ ಫಾರಂ ಕೋಳಿ ಮತ್ತೆ ಬಾಯ್ಲರ್ ಕೋಳಿ ಅಂತ ಹೇಳ್ಬಿಟ್ಟು ಸಾಕ್ತಿವಲ್ಲ, ಅವು ನಮ್ ದೇಶದವಲ್ಲ, ಅವು ಹೊರದೇಶದವು. ಅವು ಅಲ್ಲಿ ನಾಟಿ ಕೋಳಿ, ಅವು ಆ ದೇಶಕ್ಕೆ ಅವು ನಾಟಿ ಕೋಳಿ, ನಾಟಿ ಕೋಳಿನೇ. ಈಗಲೂ ನೋಡು ನಮ್ ದೇಶದಲ್ಲಿ ಒಳ್ಳೆ ಬಿತ್ತನೆ ಬೀಜ ತರಬೇಕು ಅಂತ ಅಂದ್ರವ ಅಲ್ಲಿಂದಲೇ ತರಬೇಕು, ಹೊರದೇಶದಿಂದಲೇ ತರಬೇಕು. ಅವಕ್ಕೆ ಒಂದೇನು ಅಂತ ಅಂದ್ರೆ ಬೇಗ ಬೆಳೆಯ ಅಂತ ಗುಣ ಇದೆ. ಎರಡನೇದಾಗಿ ಇಲ್ಲಿ ನಾವು ಫುಡ್ ಅಂತ ಕೊಡ್ತೀವಲ್ಲ, ಆ ಫುಡ್ ಹಂಗಿರ್ತದೆ ಅಂದ್ರೆ ಅವ್ರು ಕೂಡ ಫುಡ್ ಒಳ್ಳೆ ಪೋಷಕಾಂಶ ಇದ್ದು ಬೇಗ ಬೆಳವಣಿಗೆ ಬರ್ತದೆ, ಬೇಗ ಬೆಳವಣಿಗೆ. ನಾವು ಕೊಡೋದ್ರಲ್ಲಿ ಅಷ್ಟು ಪೋಷಕಾಂಶ ಇರಕ್ಕಲ್ಲ ಅಂತ ಹೇಳ್ತಿದ್ಯ. ಅಲ್ಲ ಅಲ್ಲ, ಇಲ್ಲಿ ಈ ಫಾರ್ಮಲ್ ಎಲ್ಲ ಸಾಕ್ತಾರಲ್ಲಪ್ಪ ಅವ್ ಫುಡ್ ಕೊಡ್ತಾರೆ ನೋಡು, ಅವೆಲ್ಲ ಒಂದು 30 ದಿವಸ, 40 ದಿವಸ, 50 ದಿವಸಕ್ಕೆಲ್ಲವ ಒಳ್ಳೆ ತೂಕ ಬರ್ಬೇಕು, ತೂಕ ಬರ್ಬೇಕು ಆತರ ಮಾಡ್ತಾರೆ. ಅವು ಅಷ್ಟು ಬೇಗ ಬೆಳವಣಿಗೆ ಹೊಂದೋದ್ರಿಂದ ಆಮೇಲೆ ಜಾಸ್ತಿ ಓಡಾಡೋದಿಲ್ಲ ನೋಡು, ಹಂಗಾಗಿ ಅದು ಮಾಂಸ ಗಟ್ಟಿ ಇರಕ್ಕಲ್ಲ, ಹಂಗಾಗಿ ನಮ್ಗೆ ಅದು ರುಚಿ ಹಾಕಲ್ಲ. ನಮ್ ನಾಟಿ ಕೋಳಿಗಳು ಹಂಗಲ್ಲ, ನಮ್ ನಾಟಿ ಕೋಳಿ ಹೆಂಗೆ ಅಂತ ಅಂದ್ರೆ ಕೈಗೆ ಸಿಗಕ್ಕಲ್ಲ, ಓಡಾಡ್ತವೆ, ಸೊಪ್ಪು ಸದ್ಯ ತಿಂತವೆ, ಹಿಂಗ್ ತಿನ್ಕೊಂಡು ಅವತ್ರದ್ದು ಮಾಂಸ ಸ್ವಲ್ಪ ಗಟ್ಟಿ ಇರ್ತದೆ, ಗಟ್ಟಿ ಇರುವಾಗ ಒಳ್ಳೆ ರುಚಿ ಬರ್ತದೆ, ರುಚಿ ಬರ್ತದೆ. ಅದಕ್ಕೋಸ್ಕರ ಈ ನಾಟಿಗೂ ಅದಕ್ಕೂ ಇರೋ ವ್ಯತ್ಯಾಸ ಅಷ್ಟೇನೆ. ಆಮೇಲೆ ನೀನು ಅಲ್ಲಿ ಎಂತದ ಅದು ಇಂಜೆಕ್ಷನ್ ಕೊಡ್ತಾರೆ ಅಂತಾರೆ ಅಂತ ನೀನ್ ಹೇಳೋದು, ಯಾಕೆ ಇಂಜೆಕ್ಷನ್ ಒಂದಂದ್ರೆ ಅಣ್ಣಯ್ಯ ಈಗ ಅವು ನೀನ್ ಹೀಗೆ ಹೇಳೋದ್ರೆ ನಂಗೆ ಅರ್ಥ ಆಯ್ತು. ಈಗ ಸಣ್ಣ ಮರಿ ಇದ್ದಿತ್ತು 35-40 ದಿನ ಅಥವಾ 1.5 ತಿಂಗಳೊಳಗನೆ ದಪ್ಪಾಗಿ 2.5 ಕೆಜಿ, 3 ಕೆಜಿ ಬರ್ತದೆ ಅಂತಂದ್ರೆ ನಮ್ ನಾಟಿ ಕೋಳಿ 6 ತಿಂಗಳಾದ್ರೂ 1.5 ಕೆಜಿ, 2 ಕೆಜಿ ಬರದೆ ಸುಸ್ತು ಅಂತೀನಿ. ಅದೇ ಹೇಳಿದ್ನಲ್ಲ ನಾನು, ಅವಕ್ಕೆ ಬೆಳೆಯ ಅಂತ ಗುಣ ಐತೆ. ಈಗ ನೋಡಪ್ಪ, ಈಗ ದನಗಳ ಕರುಗಳಲ್ಲೂ ಈ HF ಅಂತೀವಿ, ಇನ್ನೊಂದ್ ಯಾವ್ದೋ ಒಂದು ಹೊರದೇಶದ ತಳಿ ಅಂತ ಜರ್ಸಿ, ಅವೆಂಗಿರ್ತವೆ ನಮ್ಮ ಹೆಂಗಿರ್ತವೆ, ನಮ್ಮ ಒಂಥರ ನೋಡಿದ್ರೆ ಒಳ್ಳೆ ಬಡಕ್ಲಂಗಿರ್ತವೆ, ಬಡಕ್ಲಂಗಿರ್ತವೆ. ಆದ್ರೆ ಎಷ್ಟು ಗಟ್ಟಿ ಇರ್ತವಣ, ಗಟ್ಟಿ ಇರ್ತವೆ. ಸಂಕ್ರಣ ಅಣ್ಣಯ್ಯನ ಮನೆ ಹೊಸಿ ಕೋಳಿ ನೋಡಿದ್ಯಾ, ಕೆಂತ್ ಕೋಳಿ ಎಲ್ ಕೂತಿದ್ರು ಅಣ್ಣಯ್ಯ ರಾಗಿ ಅದು ಇದು ಕೈಲಿಡ್ಕೊಂಡು ಹರುತಾನೆ ಇರ್ತಾನೆ. ಅಪ್ಪ ಬೆಳಗ್ಗೆ ಇದ್ರೆ ಎಲ್ರು ಎಬ್ರಸುತ್ತೆ, ಅವ್ರ ಮನೆ ಕಡೆ ಕಾಲಿಡು ಮತ್ತೆ ಕುಕ್ಕು ಕುಕ್ಕು ಅಂತ ಬದೇ ಬಿಡುತ್ತೆ. ಅಂದ್ರೆ ಮೀನಕ್ಕ ಒಳ್ಳೆ ರಂಗ್ ರಂಗಾಗಿ ಬತ್ತಾಳಲ್ಲ, ಅವ್ಳು ನೋಡಿದ ತಕ್ಷಣ ಬೆರಸಾಡ್ಬೇಕು ಅನಿಸ್ತದೆ. ನೋಡಿದ್ರೆ ಅಷ್ಟು ಚಂದಕ್ಕೈತ್ ಬಿಡಪ್ಪ, ಅಷ್ಟು ಪುಷ್ಟವಾಗಿ ಯಾರೇ ಆಗ್ಲಿ ಹಿಡ್ಕೊಂಡು ಹೋಗೋಣ ಅನ್ನಂಗೈತೆ. ಹಿಡ್ಕೊಂಡು ಹೋಗ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ಇಂಟೆಲಿಜೆಂಟ್ ನೋಡು, ಸ್ವಲ್ಪ ಎಚ್ಚೆತ್ಕೊಂಡೈತೆ. ಅದು ಇರೋದು ಯಾರ ಮನ್ಲಿ ಅಣ್ಣಯ್ಯನ ಮನೆ ಕೋಳಿ. ಅದೇ ನನಗೆ ಏನ್ ಹೇಳ್ಕೊಟ್ಟಿದ್ದೆ ಅಂತ ಅಂದ್ರೆ ಈ ದನಕರುಗಳು ಅವು ಬೇರೆ ದೇಶದವೇ, ಅವಲ್ಲಿ ನಾಟಿನಯ ಕಂಚಂಕರಣ, ಅಲ್ಲಿ ನಾಟಿದನ ಅಂದ್ರೆ ನಮ್ಮಂಗಿರಕ್ಕಲ್ಲ, ಇವಲ್ಲಿ ನಾಟಿನಯ. ಅವು ನೋಡಿ ಎಷ್ಟು ಉದ್ದ ಇರ್ತವೆ, ಎಷ್ಟು ದಪ್ಪ ಇರ್ತವೆ, ಎಷ್ಟು ತೂಕ ಇರ್ತವೆ, ಎಷ್ಟು ಹಾಲು ಕೊಡ್ತವೆ. ಅವತ್ತಂದ್ಬಿಟ್ಟು ನಾವು ಸಾಕಾಣಿಕೆ ಮಾಡ್ತಿದ್ವಿ. ಹಂಗೆ ಈ ಬಾಯ್ಲರ್ ಅಂತ ಕರಿತೀವಲ್ಲ, ಇವು ಹಂಗೆ ಅಲ್ಲಿಂದ ಹೊರಗಡೆ ದೇಶದಿಂದ ಕ್ರಾಸ್ ಮಾಡ್ಕೊಂಡು ತಂದು ನಮ್ಮ ವಾತಾವರಣಕ್ಕೆ ಒಗ್ಗಿಸ್ಕೊಂಡು ಇಲ್ಲಿ ಬೆಳೆಸ್ತಾ ಇರೋದು. ಅವಕ್ಕೆ ಬೆಳೆಯ ಅಂತ ಗುಣವೇ ಹಂಗೈತೆ, ಬೇಗ ಬೆಳೆದು ಬಿಡ್ತವೆ, ಬೇಗ ತೂಕ ಬರ್ತವೆ. ಹಂಗಾಗಿ ಅದನ್ನ ಹೆಚ್ಚೆಚ್ಚು ಇದ್ ಮಾಡ್ತಾರೆ. ಈಗ ಎಲ್ಲಾರ್ಗೂ ನಾಟಿ ಕೋಳಿನ ಸಾಕ್ಬಿಟ್ಟು ಎಲ್ಲಿ ಕೊಡಕ್ಕಾಯ್ತದ ನಾವು? ಅಲ್ಲ ಅದು ಹಾಕಲ್ಲ, ಮನೆ ಮಟ್ಟಕ್ಕಾದ್ರೂ ಸಾಕಂದು ಬಳಕೆಗಾದ್ರೂ ಮಾಡ್ಕೋಬಹುದು ಅಂತ ಅನ್ಕೋತೀನಿ. ಅಲ್ಲ ಮನೆ ಮಟ್ಟಕ್ಕೆ ಬುದ್ಧಿವಂತರು ಮಾಡ್ಕೋತಾರೆ ಅಲ್ವಾ ಈಗ ನನ್ನಂತರು. ಅದನ್ನೇ ಹೇಳಕ್ ಬಂದೆ ನಾನು, ಈಗ ನೀನ್ ಸಾಕಂದಿದ್ಯಾ ನೋಡಿ ಮನೆ ಮಟ್ಟಕ್ಕೆ, ಈಗ ನನಗೆ ಬೇಕು ಅನ್ನೋತ್ತಿಗೆ ಇಲ್ಲಪ್ಪ ಅವ್ರು ಯಾರು ನಾಕೊಂಡು ಇಟ್ಕೊಂಡು ಹೋಯ್ತಾರೆ ಅಂತ, ಇಲ್ಲ ಇಲ್ಲ ನನಗೆ ಕೊಡಕ್ಕಲ್ಲ ನನಗೆ ಬೇಕು ಅಂತ ತಂದೆ. ಹಂಗೆ ಯಾರಿಗೆ ಬೇಕು ಅವ್ರು ಸಾಕಂದ್ರೆ ಬಹಳ ಒಳ್ಳೇದು ಅಂತ ಹೇಳ್ತಿದ್ಯಾ. ಹಿಡ್ಕೊಂಡು ಹೋಗೋದು ಬೇರೆ ಶಂಕರಣ್ಣ, ನಾನು ಕೈ ಮುಟ್ಟಿ ಪ್ರೀತಿಯಿಂದ ಕೊಡೋದು ಒಂದು, ಅದು ಬೇರೆ. ಆಯ್ತಾ, ಯಾರು ದುಡ್ಡು ಕಾಸು ಕೊಟ್ಬಿಟ್ಟು ತಗೊಂಡು ಹೋಯ್ತೀನಿ ಬೇಕು ಅಂತ ಕೇಳ್ತಾರಲ್ಲ, ಅದು ಒಂಥರ. ಯಾಕೆ ಅಂದ್ರೆ ನೋಡು, ನಾನು ಇವತ್ತಿಗೆ ನಮ್ಮನೇಲಿ 52 ಕೋಳಿ ಅವೆ, ನಾಟಿ ಕೋಳಿ ಹ್ಯಾಟ್ ಎಷ್ಟವೇ? ಹ್ಯಾಟನೇ ಜಾಸ್ತಿ ಇರೋದ್ ನಾನು, ಹುಂಜ ಒಂದು ಎರಡೋ ಮೂರೋ ಬಿಟ್ಕೊಂಡಿರ್ತೀನಿ ಅಷ್ಟೇ, ಹ್ಯಾಟನೇ. ಆಯ್ತಾ, ಮಾರ ಅಂತ ಟೈಮ್ ಬಂದಾಗ ಹುಂಜ ಇಟ್ಕೊಂಡು ಊಟ ಮಾರ್ಬಿಡ್ತೀನಿ. ಹುಂಜನೇ ಹುಂಜ ಜೋಡಿ ಮಾಡ್ತೀನಿ, ಒಂದೇ ಇದ್ರ ಜೋಡಿ ಮಾಡ್ಬಿಟ್ಟು ತಗೊಂಡು ಕೊಟ್ಬಿಟ್ರೆ ಅವಕ್ಕೇನು ಒಳ್ಳೆ ಡಿಮ್ಯಾಂಡ್ ಇರ್ತದ? ಏನಿಲ್ಲ, ಒಂದ್ ಕಾಲ ಸಾವಿರ ಒಂದ್ ಸಾವಿರ ಬತ್ತು ಅನ್ಕ. ಬತ್ತು ಅಂತ ಅಂತ ದುಡ್ಡು ಬೇಕಾದಾಗ ಸಂತಿ ತಗೊಂಡು ಹೋಗ್ಬಿಟ್ಟು ಆತರ ಮಾಡ್ಬಿಡುದು. ಈ ಹ್ಯಾಟವಲ್ಲ ಅವು ಮೊಟ್ಟೆ ಇಡೋದನ್ನ ಕಾಯ್ತಾ ಇರ್ತೀನಿ. ಒಂದೊಂದ್ ಮಟ್ಟಿಗೆ ಈಗ ಎಲ್ಲಾ ಮಾರ್ಕೆಟ್ ಅಲ್ಲೆಲ್ಲ 15 ರೂಪಾಯಿ ಆಯ್ತಂತ. ಹೌದು, ನಾನು ಬರೀ 10 ರೂಪಾಯಿ ಕೊಡ್ತೀನಿ ಕಣ್ಣ. ಹೌದಾ? ಅಷ್ಟು ಕಡಿಮೆ ಕೊಡ್ತೀಯಾ? ಇಲ್ಲ ಅಂದ್ರೆ ಜನ ತಗೊಳಕಿಲ್ಲ, 15 ರೂಪಾಯಿ ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅಷ್ಟೊಂದ ಅಂತಾರೆ ನೋಡವ, ಅವ್ರು 15 ರೂಪಾಯಿ ಹೇಳ್ತಾರೆ, ನಾನು 10 ರೂಪಾಯಿ ಕೊಡ್ತೀನಿ ಅಂತ ಅಂದ್ರೆ 10 ತಗೊಂಡೋಗ್ರೆ ಏನ್ ಮಾಡ್ತಾರೆ? 20 ತಗೊಂಡೋಗ್ತಾರೆ. ಇನ್ ನಾನು 10 ಮಾರಕ್ಕೆ ಸಂಜೆವರೆಗೂ ಕೂತ್ಕೋಬೇಕು ಬಿಸಿಲಲ್ಲಿ. ಇನ್ನೋ ಕಾಯಂ ಗಿರಾಕಿಗಳು ಬರ್ತಾರೆ ಹಿಂಗಾದ್ರೆ ಅಲ್ವಾ. ಈಗ ನಾನೇ 3 ಜನಕ್ಕೆ ಕೊಡಿಸ್ತೀನಿ ಅಣ್ಣ ಮನೆಯಿಂದ, ಗೊತ್ತಿಲ್ಲ ನೀನ್ ಕೊಡಿಸ್ತೀನಿ ಅನ್ನೋದಿರ್ಲಿ. ಅಣ್ಣ ಅಷ್ಟು ಕಡಿಮೆ ರೇಟಿಗೆ ಕೊಡ್ತಾನೆ ಅಂತಂದ್ರೆ ಅಣ್ಣ ಮನೆ ಮುಂದೆ ಕುಯ್ ನಿಂತಿರ್ತಾರೆ. ಯಾಕೆ ಅಂತೀಯಾ? ಯಾವಾಗ ಮೊಟ್ಟೆ ಇರ್ತದೆ ಅಂತ ಕಾಯ್ತಾ ಕೂತಿರ್ತಾರೆ. ಕಡಿಮೆ ರೇಟು ಅಂತ ಅಂದ್ರೆ ಶಂಕರಣ್ಣ, ಈಗ ನಾನೇನು ಅದಕ್ಕೇನು ಸ್ಪೆಷಲ್ ಆಗಿ ಬ್ಯಾಂಕ್ ಅಲ್ಲಿ ಸಾಲ ಮಾಡ್ಬಿಟ್ಟು ಬಂಡವಾಳ ತಂದು ಹಾಕಿಲ್ಲ. ಆಯ್ತಾ, ಯಾವ್ದೋ ಕಾಲದಲ್ಲಿ ನಮ್ಮ ಅಜ್ಜಿ ಸಾಕ್ತಾ ಇದ್ದವನೇ ಅದನ್ನೇ ಉಳಿಸ್ಕೊಂಡು ಆ ಮೊಟ್ಟೆಯಿಂದ ಕಾವಿ ಕೂರಿಸ್ತೇವೆ, ಅದೇ ಮರಿ ಬರ್ತವೆ, ಮತ್ತೆ ಅದೇ ಮೊಟ್ಟೆ ಇರ್ತದೆ, ಅವೇ ಮರಿ ಮಾಡ್ತವೆ, ಹಿಂಗೆ ಮರಿ ಮಾಡ್ತವೆ. ಅವಕ್ಕೆ ನಾನು ಪುಡ್ಡು ಅಂತ ಹೇಳ್ಬಿಟ್ಟು ಅಂಗಡಿ ತಂದು ಹಾಕಕ್ಕಿಲ್ಲ. ಬಿಟ್ಬಿಟ್ರೆ ತ್ವಾಟದಲ್ಲಿ ಕಾಲಾಡ್ಕೊಂಡು ಸ್ವಲ್ಪ ಹೊತ್ತು ಮೇಕತ್ತವ, ಜೊತೆಲೇ ಇರ್ತೀನಿ, ಅವು ಇವು ಬರ್ತವೆ ಮುಂಗುಸಿ ಅಂತ ಹೇಳ್ಬಿಟ್ಟು. ಆಮೇಲೆ ಇತ್ತೀಚೆಗೆ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ. ಹೌದಾ? ಶೆಡ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ ಅದೇ ಈ ಮುಂಗುಸಿ ನಾಯಿ ಉತ್ತರ ಕಾಟ ಜಾಸ್ತಿ ಆಗ್ಬಿಡ್ತಾ, ಅವು ಬರಬಾರ್ದು ಅಂತ ಅಂತ ಅನ್ಕೊಂಡು ಎಲ್ಲ ಬೆಲೆ ಬಿಡಿಸ್ಬಿಟ್ಟಿದ್ದೀನಿ. ಅದಕ್ಕೇನು ದುಡ್ಡು ಜಾಸ್ತಿ ಖರ್ಚಾಗಿಲ್ಲ, 4,250 ರೂಪಾಯಿ ಖರ್ಚಾಯ್ತು. ಎಷ್ಟು ಮಾಡ್ಕೊಂಡಿದ್ದೀಯ? ಸ್ವಲ್ಪ ಒಂದು 500 ಕೋಳಿ ನೋಡಪ್ಪ ಕೂತ್ಕೋಬಹುದು ಅದ್ರೊಳಗಡೆ ಅಷ್ಟು ಮಾಡ್ಕೊಂಡಿದ್ದೀನಿ. ಏ ಒಂದು 2-3 ಗುಂಟೆ ಜಾಗ ಅನ್ಕ ಅಷ್ಟೇ. ಆಮೇಲೆ ಅದು ಮಾಡ್ಕೊಂಡದೆಲ್ಲ ನಾನೇ. ಅದಕ್ಕೆ ನಾನು ಹೇಳಿದ 4,250 ರೂಪಾಯಿ ಖರ್ಚಾಯ್ತು ಅಂತ ಹೇಳಿ ಕರೆಕ್ಟ್ ಆಗಿ ಲೆಕ್ಕಾಚಾರ ಮಡಗಿದ್ಯಾ ನೋಡು? ಲೆಕ್ಕಾಚಾರ ಮಡಗಿದ್ದೀನಿ. ಆಯ್ತಾ, ಹಂಗಾಗಿ ನಾನು ಅವಕ್ಕೇನು ಬಂಡವಾಳ ಹಾಕ್ತಾ ಇಲ್ಲ, ಅದ ಮಾಡ್ತಾ ಇಲ್ಲ, ಅದಕ್ಕೇನು ಇಲ್ಲ, ಮೇ ಆಗಿ ಬಿಟ್ಬಿಡ್ತೀಯ. ಹಂಗಾಗಿ ನಾನು ಯಾಕೆ 15 ರೂಪಾಯಿಗೆ ಮಾರ್ಬೇಕು? ನನಗೆ ಈಗ 10 ರೂಪಾಯಿ ಇದೆ, ಜಾಸ್ತಿ ಆಯ್ತು. ಅದೇ ಒಳ್ಳೆ ಆದಾಯ ಅಂತ ಹೇಳ್ತೀಯ? ಅದೇ ಒಳ್ಳೆ ಆದಾಯ. ಹಂಗಾಗಿ 10 ರೂಪಾಯಿ ಯಾರು ಬಂದ್ರು 10 ರೂಪಾಯಿ ಕೊಟ್ಬಿಡ್ತೀನಿ. ಯಾಕೆಂದ್ರೆ ನಾಟಿ ಕೋಳಿ ಎಲ್ಲ ಕಡೆ ಸಿಗಕ್ಕಿಲ್ಲ ಮೊಟ್ಟೆ. ಆಮೇಲೆ ಆ ಶೆಡ್ ನಾಗೆ ನೀನ್ ಸಾಕದಿಂದವ, ಅದ್ರ ಗೊಬ್ಬರ ನೀನೇ ಬಳಕೆ ಮಾಡ್ಕೊತಿದ್ಯಾ ಹೆಂಗೆ? ಏ ಗೊಬ್ಬರ ನಾನೇ ಬಳಕೆ ಮಾಡ್ಕೊತೀನಿ. ಈಗ ನಾನೇನ ಹೇಳದಿಲ್ಲ ಅಕ್ಕ ನಿಂಗೆ, 52 ನಾಟಿ ಕೊಳವೆ ಅಂತ ಹೇಳ್ಬಿಟ್ಟು ನಿಮ್ಮಂದ್ರೆ ಎಷ್ಟೋ ಹೇಳು ನೀನು. ನೋಡು ಮತ್ತೆ ಈಗ ಹಬ್ಬ ದಿನನುವೆ ನನ್ನ ಕೆಣಕಿ ನಾನು ಬೈಬೇಕು ಅಂತಾನೆ, ಹೆಂಗೆ ಇಷ್ಟೊತ್ತು ಕಾಯ್ಕೊಂಡಿದ್ದ ಹೆಂಗೆ ಅಣ್ಣ? ಬೈತಾ ಇಲ್ಲ ಶಂಕರಣ, ನನ್ಗೆ ಏನಾರು ಒಂದ್ ಪ್ರಶ್ನೆ ಕೇಳ್ತಿದ್ದೀನಿ ಅಂತ ಅಂದ್ರೆ ಅದ್ರ ಹಿಂದ್ಗಡೆ ಏನಾರು ಒಂದ್ ಇರ್ತದೆ. ಈಗ ನೀ ಪ್ರಶ್ನೆ ಕೇಳಿದಕ್ಕೆ ನಂದೊಂದು ಉತ್ತರ, ನಾನು ಉತ್ತರ ಹೇಳಾದ್ಮೇಲೆ ನೀ ಬೈ, ಇಲ್ಲ ಅಂತಂದ್ರೆ ಖುಷಿ ಪಡು. ಈಗ ನಾನು ಸಾಕಿಲ್ಲ ಅಣ್ಣ, ಆದ್ರೆ ಸಾಕ್ಬೇಕು ಅಂತ ಮನ್ಸ್ ಮಾಡಿದೀನಿ. ಹಿಂಗೆಯಾ, ಈಗೊಂದು 1-10 ದಿನದಾಗೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಬ್ರು ವಿಜ್ಞಾನಿಗಳು ಸಿಕ್ಕಿದ್ರು. ಆ ವಿಜ್ಞಾನಿ ಸಾಹೇಬ್ರು ಮಾತಾಡ್ತಾ ಹೇಳಿದ್ರು, ನಿಂಗೆ ವಿಚಾರ ಏನಾದ್ರು ಗೊತ್ತಾ ಶಂಕರಣ್ಣ, ಹಿಂಗೆ ಎಮ್ಮೆ ದನ ಕುರಿ ಆಡು ಎಲ್ಲ ಎಲ್ಲೆಲ್ಲಿ ಹೆಚ್ಚೆಚ್ಚಿಗೆ ಸಾಕ್ತಾರೆ, ನಮ್ ಜಿಲ್ಲೆನಾಗೆ ಯಾವ್ಯಾವ ಹೆಚ್ಚಿಗೆ ಸಾಕವ್ರೆ, ಅಂತದ್ರಲ್ಲಿ ಕೋಳಿ ನೀನು ಸಾಕಿಲ್ಲ ಅಂತಂತ ಹೇಳ್ತಿಯಲ್ಲ, ಹಂದಿ ಸಾಕಿಲ್ವಾ, ಆಡು ಕುರಿ ಸಾಕಿಲ್ವಾ ಅಂತಂತ ಹೇಳಿದ್ರು. ಅದಕ್ ನಾನಿದ್ದವನಂತಂದೆ, ಏ ನೀವೇ ಕಂಡಿದಿರಲ್ಲ ಸಾಹೇಬ್ರೆ, ಮನೆ ತವ ಸಾಕಕ್ಕೆಲ್ಲ ಹಾಕೋಲ್ಲ, ಒಂದ ಮುಂಗುಸಿ ಕಾಟ ಇಲ್ಲ ಹಾವು ಪಾವು ಬರ್ತವೆ, ಇನ್ನ ನಾವು ಆ ಕಡೆ ಕಡೆ ಹೋದಾಗ ನಾಯಿ ಪಾಯಿ ಬರ್ತವೆ, ಹಿಡ್ಕಂದು ತಿನ್ಬಿಡ್ತವೆ, ಇನ್ನ ನನ್ನ ಹೆಂಡ್ರು ಒಳಗಡೆ ಕೆಲಸ ಮಾಡಕ್ ಇಟ್ಕೊಂಡವಳು, ಹೊರಗೆ ಬರೋದ್ರೊಳಗಡೆ ಅವು ಏನಾಗಿರ್ತಾವೋ ಗೊತ್ತಾಗಲ್ಲ, ಮತ್ತೆ ಎಲ್ಲೆಲ್ಲೋ ಮೊಟ್ಟೆ ಇಡ್ತವೆ, ಹಿಂಗಾಗಿ ಸಾಕಿಲ್ಲ ಸಾಹೇಬ್ರೆ ಅಂತಂದೆ. ಆಗವರು ನಿಂಗೊಂದು ಅಂಕಿ ಅಂಶ ಕೊಡ್ತೀನಿ, ನೀನು ಅದನ್ನ ನೋಡ್ಕೊಂಡು ನಿಂಗೂ ಏನಾದ್ರು ಸಾಕ್ಬೇಕು ಅಂತ ಅನ್ಸಿದ್ರೆ ಸಾಕಪ್ಪ. ಇಲ್ಲ ನಾನು ಅದನ್ನ ಹೇಳಿತು, ನಾನ್ ಸಾಕಿಲ್ಲ, ಅರೆ ಸಾಕ ಮನ್ಸೈತೆ, ಅದರಲ್ಲೂ ನೀನ್ ಹೇಳ್ದಂಗೆ ಹೇಳ್ತೀನಿ ಕೇಳು, ನಮ್ಮ ಜಿಲ್ಲೆನಾಗೆ ಯಾವ್ಯಾವು ಎಷ್ಟೆಷ್ಟು ಅವೆ ದನಗಳಾಗ್ಲಿ. ನೀನು ದೊಡ್ಡದಾಗಿ ನಾನ್ ಸಾಕಿಲ್ಲ ಅಂತ ಹೇಳ್ಬಿಟ್ಟಲ್ಲ, ನಮ್ಮ ಅಣ್ಣ ಸಾಕೋನೆ ಅಂತ ಹೇಳ್ಬೇಕಾ ಬೇಡ? ಅದನ್ನೇ ಹೇಳಕ್ ಬಂದೆ ನಾನು, ನಾನ್ ಸಾಕಿದ್ರು ಬೇರೆ ನೀನ್ ಸಾಕಿದ್ರು ಬೇರೆ. ನಾನು ಯಾಕೆ ಹೇಳಿಲ್ಲ ಅಂತಂದ್ರೆ, ಈಗ ಬೇಕಾದ್ರೆ ಹಿಡ್ಕೊಡ್ತೀನಿ, ತಗೊಂಡೋಗ ನಾಕೊಳ್ಳಿ ನೀನು. ಸಾಕಾದ್ರೆ ಕೊಡಪ್ಪ, ಆದ್ರೆ ತಿನ್ನಕ್ ಮಾತ್ರ ಕೊಡ್ಬೇಡ. ಯಾಕೆ ಅಂದ್ರೆ ನಾನು ಮೊಟ್ಟೆ ಇಕ್ಕಿಸ್ಕೊಂಡು ಮರಿ ಮಾಡ್ಕೊಂಡು ಆಮೇಲೆ ತಿಂತೀನಿ. ನಿನ್ಗೆ 4 ಹಿಡ್ಕೊಡ್ತೀನಿ ಇವತ್ತು, 2 ಕುಯ್ಕ, ಇನ್ನೆರಡು ಸಾಕ. ಹಂಗೆ ಅದು ಈಗ ಯಾಕೆ ಹಿಡ್ಕೊಡ್ತೀನಿ ಅಂತ ಅವ್ನು ಗೊತ್ತಾ, ಇಷ್ಟೊಳಗಡೆ ಎಲ್ಲ ಶೆಡ್ಡಿ ಬಂದಿರ್ತಾವಲ್ಲ, ಅವ್ನ್ ಹಿಡಿಯೋದಕ್ಕೆ ಕಷ್ಟ ಆಗಲ್ಲ, ಅಲ್ಲಿ ಇಲ್ಲಿ ಕೂತಿರ್ತಾವ, ಹಂಗೆ ಅವ್ ಕೈ ಹಾಕಿರ ಸಾಕು ಸಿಗ್ತವೆ. ಒಂದ್ ಕೆಲಸ ಮಾಡಣ, ಒಂದು ಹುಂಜ ಇರಂತಹ ಸ್ವಲ್ಪ ಮರಿಯ ಕೊಡು, ಬಾಕಿ 3 ಇನ್ನೇನು ಬರ್ತವೆ ಇನ್ನೊಂದು ವಾರಕ್ಕೆ ಅಂತ ಅಂತ ಕೋಳಿಗಳ ಕೊಡು. ಈಗ ನೋಡು ಮಾತಾಡ್ತಾನೆ ನಿಂಗೆ. ಆಯ್ತು, ಈಗ 4 ಕಳೆದ್ರೆ ನಾವು 48 ಕೋಳಿ ಅದ ಇವತ್ತಿಂದ. ನೋಡು ಮತ್ತೆ ಗೊತ್ತ, ಅದು ಲೆಕ್ಕಾಚಾರದಲ್ಲಿ ಪಕ್ಕ ಲೆಕ್ಕದಾಗೆ ನಿಮ್ಮನೆ ಹೋಗ ಅಲ್ಲೇ ಕೌಚ್ಕತ್ತವೋ 58 ಆಯ್ತು. ಏನ್ ದೂರ ದೂರ ಇಲ್ವಲ್ಲ ಮೀನಕ್ಕ, ಎಲ್ಲಿದ್ರೇನಂತೆ ಅಲ್ಲೇ ಹೇಳ್ದಂಗೆ, ಅವನ್ ಮನ್ಲಿದ್ರು ಒಂದೇಯ, ನನ್ ಮನ್ಲಿದ್ರು ಒಂದೇಯ, ನನ್ನ ನಾ ಕವೆ ಅಂತ ಹೇಳ್ಕದಾರ ನಾನು ಓಸಿ ದರ್ಬಾರ್ದಾಗೆ ಹೋಗೋದಲ್ಲ. ಈಗ ಅಣ್ಣಯ್ಯ ಆ ಸಾಹೇಬ್ರು ಹೇಳ್ದಂಗೆ ಓಸಿ ಅಂಕಿ ಅಂಶ ಹೇಳ್ತೀನಿ. ಅದು 2019 ಏನೋ ಈ ಜಾನುವಾರು ಗಣತಿ ಅಂತ ಮಾಡಿದ್ರಂತೆ. ಈ ಜಾನುವಾರು ಗಣತಿ ಮಾಡದ್ದು ನನಗೆ ಓಸಿ, ನಾನು ಅನ್ಕಂದೆ ಈಗ ಜನಸಂಖ್ಯೆ ಗಣತಿ ಮಾಡ್ತಾರೆ, ಜನ ಎಷ್ಟವರೆ ಅಂತವ ಗಣತಿ ಮಾಡ್ತಾರೆ, ಗಂಡಸರವರೆ ಹೆಂಗಸರು ಎಷ್ಟವರೆ ಇನ್ನ ಮಕ್ಕಳು ಎಷ್ಟವ ಇವನ್ನೆಲ್ಲ ಗಣತಿ ಮಾಡ್ತಾರೆ, ನಂಗೆ ಜಾನುವಾರನ್ನ ಗಣತಿ ಮಾಡ್ತೀರ ಸಾಹೇಬ್ರೆ ಅಂತಂದೆ. ಜನಸಂಖ್ಯೆ ಆದ್ರೆ 10 ವರ್ಷಕ್ಕೊಂದ್ಸಲ ಮಾಡೋದು, ಆದ್ರೆ ಈ ಪ್ರಾಣಿಗಳದೆಲ್ಲವ 5 ವರ್ಷಕ್ಕೊಂದ್ಸಲ ಮಾಡ್ತಾರೆ ಅಂತಂದ್ರು. ಯಾಕೆಂದ್ರೆ ಮನುಷ್ಯ ಆದ್ರೆ 100 ವರ್ಷ ಬದುಕ್ತಾರೆ, ಅಷ್ಟು ಗ್ಯಾರಂಟಿ ಇಲ್ವಲ್ಲ. ಹೌದು, ಅದಕ್ಕೋಸ್ಕರ 5 ವರ್ಷಕ್ಕೊಂದ್ಸರಿ ಮಾಡ್ಬೇಕು. ಆಮೇಲೆ ನಾನಂದೆ ಈಗ ನೀವು ಗಣತಿ ಮಾಡ್ತೀನಿ ಪ್ರಾಣಿಗಳದು ಅಂತಂದ್ರಲ್ಲ, ಈ ಸಾಕ ಪ್ರಾಣಿದ್ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಎಲ್ಲ ಪ್ರಾಣಿಗಳದ್ದು ಮಾಡ್ತೀರಾ ಅಂತ ಕೇಳಿದೆ. ಅದಕ್ಕೆ ಇದ್ದವರು ಅವ್ರು ಎಲ್ಲಾ ಪ್ರಾಣಿಗಳದ್ದು ಮಾಡ್ತೀವಿ, ನಮ್ಗೆ ಹೆಚ್ಚಿಗೆ ಏನು ಅಂತ ನಾವು ಯಾವನ ಹೆಚ್ಚಿನ ಪ್ರಮಾಣದಲ್ಲಿ ಸಾಕ್ತಿವಿ. ಹುಲಿ ಸಿಂಹ ಅದನ್ನೇ ಬಿಡಕಲ್ಲ, ಅದನ್ನೇ ಗಣತಿ, ಅದನ್ನೇ ಅಂದಿತ್ತವರು, ಎಲ್ಲನೂ ಲೆಕ್ಕಾಚಾರ ಮಾಡ್ತೀವಿ, ಗಣತಿ ಮಾಡ್ತೀವಿ, ಎಷ್ಟೆಷ್ಟವೆ ಅಂತೇಳಿ, ಹಿಂದೆ ಎಷ್ಟಿದ್ದೋ ಈಗ ಎಷ್ಟವೇ, ಮುಂದೆ ಸಂತತಿ ಅದರದ್ದು ಹೆಚ್ಚಾಯ್ತದ ಕಡಿಮೆ ಆಯ್ತದ ಈಗಲೇ ಗೊತ್ತಾಯ್ತದೆ ಅಂತಂದ್ರು. ಆಮೇಲೆ ನಾನಿದ್ದವನು ಸರಿ ಸಾಹೇಬ್ರೆ ಆಯ್ತು, ಈಗ ನಮ್ಮ ಜಿಲ್ಲೆನಾಗ 2019 ಅಂತಂದ್ರಲ್ಲ, ಇನ್ನು ಈಗಾಗಲೇ 2014 ಬಂತು ಅಂತಂದೆ. ಸ್ವಲ್ಪ ತಡ್ಕ ನೀನು ಶಂಕರಣ, ಎಲ್ಲನೂ ನಿನಗೆ ಅರ್ಜೆಂಟಾಗಿ ಅರ್ಜೆಂಟಾಗಿ ಕೇಳಬೇಡ, ಇನ್ನೇನು ಇನ್ನೊಂದು ತಿಂಗಳು 2 ತಿಂಗಳ ಒಳಗಡೆ ಇದ್ರದ್ದು ಗಣತಿ ನಡೀತದೆ ಈ ವರ್ಷದವೆ, ಆದ್ರೆ ನಿನಗೆ ಹಳೇದು ಹೊಸ ಅಂಕಿಅಂಶ ಹೇಳ್ತೀನಿ ಕೇಳು ಅಂತಂದ್ರು. ನೋಡಪ್ಪ, ನಮ್ಮ ಹಾಸನ ಜಿಲ್ಲೆನಾಗೆ ದನಗಳು 548,185 ದನಗಳು ಮಾತ್ರ. ದನಗಳು ಅಂದ್ರೆ ಈಗ ಎಮ್ಮೆಗಳು ದನಗಳಿಗಿಂತ ಹುಸಿ ಕಡಿಮೆನೆಯ. ದನಗಳು ಅಂದ್ರೆ ನೀನು ಈ ಕರುಗಳು ಮರಿಗಳು ಎಲ್ಲ ಸೇರಿ, ದನ ಅಂತಂದಾಗ ಕರ ಎಲ್ಲ ಸೇರಿ ಒಟ್ಟಿಗೆ ಅಷ್ಟವೇ 548,185 ಐತೆ. ಆಮೇಲೆ ಈ ಎಮ್ಮೆಗಳು 107,971. ನಮ್ ಕಡೆ ಸ್ವಲ್ಪ ಕಮ್ಮಿ ಎಮ್ಮೆಗಳು ನೋಡು. ಆಮೇಲೆ ಇದರಲ್ಲೂ ಪ್ರಶ್ನೆ ಕೇಳ್ಬೇಡ, ಇದ್ರೊಳಗಡೆ ಎಮ್ಮೆ ಎಮ್ಮೆ ಕರ ಎಲ್ಲ ಬತ್ತವೆ ಆಯ್ತಾ. ಇನ್ನ ಕ್ವಾಣ, ಕ್ವಾಣ ಅದು ಬತ್ತದೆ ಅಣ್ಣಯ್ಯ, ಅದೇ ಕ್ವಾಣಗಳು ಹೆಚ್ಚಿಗೆ ಇಲ್ಲ ಬಿಡು, ಅವರು ಒಟ್ಟಿಗೆ ಎಲ್ಲ ಸೇರಿಸಿ ಅದು ಅಂತ ಹೇಳಿದ್ರ. ಇನ್ನ ಆಡಿನ ವಿಚಾರಕ್ಕೆ ಬಂದ್ರೆ ಅಣ್ಣಯ್ಯ, 129,058 ಆಡ್ಗಳು, ನಾವೇನ್ ಹಾತ ಹಾತ ಅಂತ ಕರಿತೀವಲ್ಲ ಅವು. ಇನ್ನು ಕುರಿ ವಿಚಾರಕ್ಕೆ ಬಂದ್ರೆ 199,387 ಅಂತ ನೋಡು ಕುರಿಗಳು. ಈಗ ಇಲ್ಲಿ ಕುರಿ ಸಂಖ್ಯೆನೇ ಜಾಸ್ತಿ, ಜಾಸ್ತಿ ಹಾತಗಳು ಸಾಕೋರು ಸ್ವಲ್ಪ ಕಡಿಮೆ ಅವರೇ. ಕಡಿಮೆ ನಾನು ಆಮೇಲೆ ಅಂದೆ, ಇನ್ನು ಸ್ವಲ್ಪ ಈ ನಮ್ಮ ಈ ಮಲೆನಾಡು ಸೈಡ್ದು ಈ ಕಡೆ ಈ ಕಡೆ ಎಲ್ಲ ಹಂದಿಗಳೆಲ್ಲ ಸಾಕ್ತಾರಲ್ಲ ಸಾಹೇಬ್ರೆ ಅಂತಂದೆ. ಅದ್ರದ್ದು ಲೆಕ್ಕಾಚಾರ ಐತೆ ಶಂಕರಣ, ಹೇಳ್ತೀನಿ ಕೇಳು ಅಂತನ್ಬಿಟ್ಟು 1946 ಹಂದಿ ಅವತ್ ನೋಡಪ್ಪ, ಅಂದ್ರೆ 19 ವಿಚಾರಕ್ಕೆ ಹೇಳ್ತಿರೋದವರು. ಏನ್ ಗಣತಿ ಮಾಡಿದ್ರು ಅದ್ರ ಲೆಕ್ಕಾಚಾರದಲ್ಲಿ 5 ವರ್ಷದ ಹಿಂದಕ್ಕೆ. ಈಗ ಎಷ್ಟವೆ ಅಂತ ಮಾಡ್ಬೇಕು ಅಂದ್ರೆ ಗಣತಿ ಮಾಡ್ಬೇಕು. ಅದೇನೋ ಇನ್ನೊಂದು ವಾರ 15 2 ತಿಂಗಳೊಳಗೆ ಮಾಡ್ತಾರಂತೆ, ಇನ್ನೊಂದ್ 2 ತಿಂಗಳೊಳಗೆ ನಿನ್ಗೆ ಅಂಕಿ ಅಂಶ ಕೊಡ್ತೀನಿ ಶಂಕರಣ ಅಂತಂದ್ರು. ಆಗ ನಾನು ಯೋಚನೆ ಮಾಡಿದೆ, ಅಲ್ಲ ಸಾಹೇಬ್ರೆ ಇವೆಲ್ಲ ಹೇಳಿದ್ರಿ, ಇವಕ್ಕಿಂತ ಹೆಚ್ಚಿಗೆ ನಾವು ಸಾಕೋದು ಕೋಳಿ ಪಳಿ ಸಾಕಬಹುದಲ್ಲ ಅಂತಂದೆ. ಆಗ ಅವ್ರು ಹೇಳಿದ್ರು, ನೋಡು ಶಂಕರಣ, ಕೋಳಿಯ ವಿಚಾರ ಹೇಳಿದ್ರೆ ನೀನು ಸ್ವಲ್ಪ ಖುಷಿ ಪಡ್ತೀಯಾ, ಮತ್ತೆ ಇವತ್ತಿಂದ ಸಾಕಕ್ಕೆ ಶುರು ಮಾಡ್ತೀಯಾ, ಅವ್ರದ್ದೇ ಸಂಖ್ಯೆ ಜಾಸ್ತಿ ಇರೋದು ಅಂತಂದ್ರು. ನಾನಂತಂದೆ, ಸಾಹೇಬ್ರೆ ಎಷ್ಟಿರ್ಬಹುದು ಅಂತ ನೋಡೋಣ, ನೀನು ಸುಮ್ಮನೆ ಅಂದಾಜ್ ಮಾಡಿ ಗೆಸ್ ಮಾಡಿ ನೋಡೋಣ, ಗೆಸ್ ಮಾಡಿ ನೋಡೋಣ ಅಂತಂದ್ರು. ಸಾಹೇಬ್ರೆ ನಾನು ಅಷ್ಟೊಂದು ಗೆಸ್ ಮಾಡಂಗಿದ್ರೆ ನಿಮ್ಮ ಹತ್ರ ಯಾಕೆ ಕೇಳ್ತಿದ್ದೆ, ತಿಳುವಳಿಕಸ್ತರು ಹೇಳಿ ತಿಳ್ಕತೀನಿ ಅಂತಂದೆ. ಆಗ ಅವ್ರಂತಂದ್ರು, 23,53,284 ಕೋಳಿ ಅವೆ ಅಂತಂದ್ರು ನಮ್ ಜಿಲ್ಲೆ ಒಳಗೆ, ನಮ್ ಜಿಲ್ಲೆ ಮಾತ್ರ. ನನ್ನ 52 ಸೇರಿ ಅದ್ರಲ್ಲಿ 4 ನಮ್ ಲೆಕ್ಕನು ಇಟ್ಕೊಬಿಡ್ರ ಅಳಿಕೆಯ. ಅಲ್ಲಿಗೆ ಇದ್ರೊಳಗಡೆ ಹುಂಜನು ಬತ್ತದೆ, ಹ್ಯಾಂಡನು ಬತ್ತದೆ, ಮರಿಗಳು ಬತ್ತವೆ ಆಯ್ತಾ. ಅಲ್ಲಿಗೆ ಇದು ನಮ್ ಜಿಲ್ಲೆದಾಯ್ತು. ಆಮೇಲೆ ನಾನಿದ್ದವನು, ಸರಿ ಸಾಹೇಬ್ರೆ ಈಗ ನಮ್ ಜಿಲ್ಲೆ ವಿಚಾರವೆಲ್ಲವ ಹೇಳಿದ್ರಿ ಅಂತಂದೆ, ನಿನಗೆ 2 ವಿಚಾರ ಹೇಳ್ಬಿಡ್ತೀನಿ ಶಂಕರಣ, ಜಾಸ್ತಿ ಮಾತಾಡ್ಬೇಡ, ನಾನು ಹೇಳದನ್ ಕೇಳ್ಕ ಅಂತನ್ಬಿಟ್ರು. ಎಲ್ರು ನನಗೆ ಬೈಯವ್ರ ಆಗ್ಬಿಟ್ರಲ್ಲ, ಸುಮ್ನೆ ಕತ್ತು ಕಳಿಕ ಹಾಕೊಂಡು ಕಿವಿ ಅವ್ರ ಕಡೆ ಕೊಟ್ಟೆ. ಅಲ್ಲ ನಿನ್ಗೆ ಬೈಬೇಕು ಅಂತ ಯಾರಿಗೂ ಇರಕ್ಲ ಶಂಕರಣ, ನೀನ್ ಆಡೋದ್ ನೋಡಂಗ ಅನಿಸ್ತದೆ ಬೈಬೇಕು ಅಂತ. ಅಂದ್ರೆ ಹೆಚ್ಚಿಗೆ ಮಾತಾಡ್ಬಿಡ್ತೀನಿ, ಹೇಳೋ ವಿಚಾರ ಮದ್ಯಕ್ಕೆ ಅವ್ರಿಗೆ ಬಾಯ್ ಹಾಕ್ಬಿಡ್ತೀನಲ್ವಾ ಹಂಗೆ ಹಂಗೆ ಹಂಗೆ. ಆಮೇಲೆ ಅವ್ರು ಹೇಳಿದ್ರು, ನೋಡಪ್ಪ 2019 ನಿನಗೆ ಅಂಕಿ ಅಂಶ ಹೇಳ್ತೀನಿ, ಆಡಿಂದ ಹೇಳ್ತೀನಿ, ಕುರಿದ ಹೇಳ್ತೀನಿ, ಅಂದ್ರೆ ನಮ್ಮ ರಾಜ್ಯದ್ದು, ಆಮೇಲೆ ದನಗಳದು ಎಮ್ಮೆಗಳದು ಹೇಳ್ತೀನಿ ಅಂತಂತಂದ್ರು. ಸರಿ ಸಾಹೇಬ್ರೆ ಆಯ್ತು ಹೇಳಿ ಅಂತಂದೆ. ಆಗ ಅವ್ರಂತಂದ್ರು, ನೋಡಪ್ಪ 2019 ವಿಚಾರವಾಗಿ ಇಡೀ ನಮ್ಮ ರಾಜ್ಯದಾಗೆ ಯಾವ್ಯಾವ ಜಿಲ್ಲೆಯಲ್ಲಿ ಹೆಚ್ಚಿಗೆ ಸಾಕ್ತಾರೆ, ಅದ 3 ಜಿಲ್ಲೆ ಹೆಸರು ಹೇಳ್ತೀನಿ ಕೇಳ್ಕೊಬಿಡು. ಆಡ್ಗಳ ಅತಿ ಹೆಚ್ಚಾಗಿ ಸಾಕ ಮೊದಲನೇ ಜಿಲ್ಲೆ ಯಾವುದು ಅಂತಂದ್ರೆ ಬೆಳಗಾಂ ಅಂತೆ. ಬೆಳಗಾಂ ಅಲ್ಲಿ 2019 ಲೆಕ್ಕಾಚಾರಕ್ಕೆ 7,01,741 ಆಡವಂತ ನೋಡಪ್ಪ ಬೆಳಗಾಂಲ್ಲಿ. ಎರಡನೇ ಸ್ಥಾನ ಬಂದ್ರೆ ವಿಜಯಪುರ ಅಂತೆ. ವಿಜಯಪುರದಲ್ಲಿ 5,69,098 ಅಂತ ನೋಡು. ಇನ್ನ ಮೂರನೇ ಸ್ಥಾನಕ್ಕೆ ಬಂದ್ರೆ ಕಲಬುರಗಿ ಅಂತೆ. ಕಲಬುರಗಿಲಿ 446,200 ಆಡವಂತ ನೋಡಪ್ಪ. ಅಂದ್ರೆ ನಾನ್ ಅನ್ಕಂದೆ ಆಡುಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಸಾಕ್ತಾರೆ ಅನ್ನಂಗಾಯ್ತು. ಇನ್ನು ಕುರಿ ವಿಚಾರಕ್ಕೆ ಬಂದ್ರೆ ಅಣ್ಣಯ್ಯ, ಚಿತ್ರದುರ್ಗ ಮೊದಲನೇ ಸ್ಥಾನದಲ್ಲಿ ಐತೆ ಅಂತ ನೋಡು. ಹೌದು, ಚಿತ್ರದುರ್ಗದಲ್ಲಿ ಕುರಿಗಳ ಸಂಖ್ಯೆ ಎಷ್ಟೈತೆ ಅಂತಂದ್ರೆ 13,52,087 ಕುರಿಗಳವೆ. ಎರಡನೇ ಸ್ಥಾನದಲ್ಲಿ ತುಮಕೂರು ಐತೆ, 12,90,008 ಕುರಿಯವಂತೆ. ಇನ್ನು ಮೂರನೇ ಸ್ಥಾನಕ್ಕೆ ಬಂದ್ರೆ ಬಳ್ಳಾರಿ, ಬಳ್ಳಾರಿಲಿ 12,72,828 ಐತಂತೆ. ಇದು ಕುರಿ ವಿಚಾರ ಆಯ್ತು. ಕುರಿ ವಿಚಾರ ಆಯ್ತು. ಈಗ ಇಷ್ಟೊತ್ತು ನನಗ್ ಬೈತಿದ್ದೆ ಸಂಕ್ರಣ್ಣ ಎಲ್ಲ ವಿಚಾರ ಹೇಳಕ್ಕಿಂತ ಮುಂಚೆ ಮಧ್ಯದಲ್ಲಿ ಬಾಯಾಗ್ತಾನೆ ಅಂತವ. ಹಿರಣಯ್ಯ ಹೇಳ್ತೀನಿ, ಅದನ್ನು ಕೇಳ್ಕ ಬಂದಿದ್ದೀನಿ. ನೀನು ಮಧ್ಯದಲ್ಲಿ ಬಾಯಕ್ಕಡಿ ನೇರ ವಿಚಾರ ಹೇಳ್ಬಿಡ್ತೀನಿ. ಏ ಇಲ್ಲ, ಕಿವಿ ಕೊಡು ಆಯ್ತಾ. ಇನ್ನೊಂದು ಎಮ್ಮೆ ವಿಚಾರ ಜೊತೆಗೆ ದನದ ವಿಚಾರ ಹೇಳ್ಬಿಡ್ತೀನಿ. ಈಗ ಎಮ್ಮೆ ವಿಚಾರಕ್ಕೆ ಬಂದ್ರೆ ಅಣ್ಣಯ್ಯ, ಅಲ್ಲೂ ಕೂಡ ಬೆಳಗಾಮು ಮೊದಲನೇ ಸ್ಥಾನದಲ್ಲಿ ಐತಂತೆ. ಅದು ಯಾವಾಗ್ಲೂ ಒಂದೇ ಯಾಕೆ ಅಂತಂದ್ರೆ ಸ್ವಲ್ಪ ಜನಕ್ಕಿಂತ ಇವೆ ಜಾಸ್ತಿ ಅಲ್ಲಿ. ಹಂಗಾಗಿ ಅಲ್ಲಿ ಎಲ್ಲ ಸಂಪತ್ ಭರಿತವಾಗ ಅವರೇ ಅಂತಾನೆ ಹೇಳ್ಬೋದು. ಹೌದೌದು. 8,44,171 ಎಮ್ಮೆ ಅವಂತೆ ಎಲ್ಲಿ, ಬೆಳಗಾಂಲ್ಲಿ. ಬೆಳಗಾಂಲ್ಲಿ ಎರಡನೇ ಸ್ಥಾನದಾಗೆ ಬಾಗಲಕೋಟೆ ಐತಂತೆ, ಅಲ್ಲಿ 2,34,340 ಅವಂತೆ. ಮೂರನೇ ಸ್ಥಾನದಾಗೆ ವಿಜಾಪುರ ಐತಂತೆ, ಅಲ್ಲಿ 177,079 ನೋಡಪ್ಪ. ಈಗ ಎಮ್ಮೆ ಸಾಕದ್ರಲ್ಲಿ ಬೆಳಗಾಂ ಫಸ್ಟ್, ಬಾಗಲಕೋಟೆ ಸೆಕೆಂಡ್, ವಿಜಯಪುರ ಮೂರನೇ ಜಾಗದಾಗ ಐತೆ. ಇಷ್ಟೆಲ್ಲ ಅಂದ್ಮೇಲೆ ನಾನು ಯೋಚನೆ ಮಾಡಿದೆ, ಅಲ್ಲ ಸಾಹೇಬ್ರೇ, ಈಗ ಎಲ್ಲೂ ಕೂಡ ನಮ್ದು ಹಾಸನ ಜಿಲ್ಲೆ ಹೆಸರು ಬರ್ಲಿಲ್ವಲ್ಲ ಅಂತಂತವ. ಆಗ ಹೊಸಿ ತಡ್ಕ ಸಂಕ್ರಣ ಹೇಳ್ತೀನಿ ಈಗ ಅಂತಂದ್ರು ಸಾಹೇಬ್ರ. ಹಂಗೆ ದನದ ವಿಷಯ ಹೇಳಿಲ್ವಲ್ಲ ಅಂತಂದೆ, ಅದನ್ನೇ ಹೇಳಕ್ ಬಂದೆ. ಕೇಳು ಸಂಕ್ರಣ, ದನವ ಸಾಕೋ ಹೆಚ್ಚು ಪ್ರಮಾಣದಲ್ಲಿ ಸಾಕಂತ ಜಿಲ್ಲೆಗಳು ಅಂತಂದ್ರೆ ಮೊದಲನೇದು ಅಲ್ಲೂ ಕೂಡ ಬೆಳಗಾಮೆಯ. ಹಾಸನ ಇಲ್ಲಿ ಇರು ಮೀನಕ್ಕ, ನಿನ್ನ ಹಬ್ಬ ಮುಗಿಸ್ಕೊಂಡ್ ಹೀಗಿಲ್ಲ ಹೊಂಟವ್ರಂಗೆ ಅರ್ಜೆಂಟ್ ಮಾಡ್ಬೇಡ ನೀನುವೆ. ಅವಳು ನಾಳೆ ಗಣೇಶ ಹಬ್ಬ ಮಾಡ್ಬೇಕಲ್ಲ. ಅಲ್ಲ, ಅವಳಿಗೆ ಗೌರಿನೇ ಹೆಚ್ಚು. ನೋಡು, ಈಗ ಬಾಗಿಲು ತಂದು ಕೊಟ್ಟಿದ್ನಲ್ವಾ, ಸಮಾಧಾನ ಕೂತ್ಕ. ನಾಳೆಗೆ ನಾನು ಗಣೇಶ ಹಬ್ಬಕ್ಕೆ ನಾನೇ ಮತ್ತೆ ಕರಿತೀನಿ. ಬೆಳಗಾಮಲ್ಲಿ 5,49,540 ದನವಂತೆಣೆಯ ನೋಡಿ. ಈಗ ಎರಡನೇ ಸ್ಥಾನದಾಗ ನಮ್ ಹಾಸನ ಐತಂತೆ. ಓಹೋ, ದನದಲ್ಲಿ. ದನದಲ್ಲಿ 5,48,185 ದನಗಳ 2019 ಲೆಕ್ಕಾಚಾರದಲ್ಲಿ ಹಾಸನದಲ್ಲಿ ಇದ್ದು ಅಂತ ಹೇಳ್ತಾರೆ. ಹಾಸನ ಎರಡನೇ ಸ್ಥಾನ ಆಯ್ತಾ. ಮೂರನೇ ಸ್ಥಾನದಾಗೆ ಶಿವಮೊಗ್ಗ ಐತಂತ ನೋಡು. 5,18,653 ದನಗಳು 2019 ಲೆಕ್ಕಾಚಾರದಲ್ಲಿ ಶಿವಮೊಗ್ಗದಲ್ಲಿ ಇದ್ದು. ಆಗ ಅಲ್ಲಿಗೆ ಬೆಳಗಾಂ ಫಸ್ಟ್, ಹಾಸನ ಸೆಕೆಂಡ್, ಶಿವಮೊಗ್ಗ ಮೂರನೇ ಸ್ಥಾನದಲ್ಲಿ ಐತೆ. ಮೂರನೇ ಸ್ಥಾನದಲ್ಲಿ ಐತೆ. ಇದಿಷ್ಟು ವಿಚಾರವ ನನಗೆ ಕಂದ್ಲಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಸಾಹೇಬರುಗಳು ಹೇಳ್ಕೊಟ್ರಪ್ಪ. ಹೇಳ್ಕೊಟ್ರು. ಈಗ ಮೇನ್ ಪಾಯಿಂಟ್ ಏನು ಅಂತ ಶಂಕರಣ್ಣ, ಅವಾಗ ಅಷ್ಟಿತ್ತು ಬಿಡು ಆಯ್ತಾ, ಅದೊಂದು ಅಂಕಿ ಅಂಶ ನೀನ್ ಎಲ್ಲ ಹೇಳದೆ. ಈಗ ಮತ್ ಮಾಡ್ತಾರಂತ ಗಣತಿಯ. ಅದನ್ನೇ ನಾನು ಹೇಳಿತ್ತು, ಅವ್ರು ಹೇಳಿರಲ್ಲ 5 ವರ್ಷಕ್ಕೆ ಒಂದವ ಅಂತ ನಾನು ಕೇಳೋ ಹೊತ್ತಿಗೆ ಅದಕ್ಕೆ ನಿನಗೆ ಹೇಳಿ, ನನಗೆ ಇನ್ನೊಂದು ವಾರವೋ 15 ದಿನ ಅಥವಾ 2 ತಿಂಗಳಲ್ಲಿ ಮಾಡಬಹುದು. ಇದ್ರ ಬಗ್ಗೆ ನಿಂಗೆ ಏನಾದ್ರು ಮಾಹಿತಿ ಹೆಚ್ಚಿಗೆ ತಿಳಿದ್ರೆ ಹೇಳಪ್ಪ. ಈಗ ಏನಿಲ್ಲ, ಅದು ಈಗ ನೀನ್ ಹೇಳ್ದಂಗೆ 5 ವರ್ಷಕ್ಕೊಂದೊಂದ್ಸರಿ ಮಾಡ್ತಾರೆ. ಇದ ಯಾಕೆ ಮಾಡ್ತಾರೆ, ಮಾಡೋ ಕೆಲಸ ಎಲ್ಲ ಬಿಟ್ಬಿಟ್ಟು ದನ ಎಷ್ಟವೆ, ಕೋಳಿ ಎಷ್ಟವೆ, ಕುರಿ ಎಷ್ಟವೆ ಅಂತ ಯಾಕೆ ಇವ್ರದ್ದು ಲೆಕ್ಕ ಹಾಕಂಗ್ ಕೂತ್ಕೋತಾರೆ ಅಂತ ನೀನ್ ಕೇಳ್ಬೋದು ಆಯ್ತಾ. ಅದೇನು ಅಂತ ಶಂಕರಣ್ಣ, ಈಗ ಯಾವುದೇ ಆಗ್ಲಿ ಒಂದ್ ಲೆಕ್ಕಾಚಾರ ಇರ್ಬೇಕು ನಮ್ಗೆ ಯಾವಾಗ್ಲೂ ಕೂಡ. ಈಗ ಹೇಳಲ್ವಪ್ಪ ಹಿರಿಯರು, ನೀನು ಕೆರೆಗೆ ಹಾಕಿದ್ರೆ ಅಳದ ಹಾಕು ಅಂತ ಹೇಳ್ಬಿಟ್ಟು ಹೇಳೋರಲ್ಲ, ಹಂಗಾಗಿ ಲೆಕ್ಕಾಚಾರ ಇಲ್ದೇನೆ ಏನು ಮಾಡಕ್ ಹೋಗ್ಬಾರ್ದು ಇವತ್ತಿನ ಕಾಲದಲ್ಲಿ. ಯಾಕೆ ಅಂತ ಅಂದ್ರೆ ಶಂಕರಣ, ಈಗ ನಾನು ಆಗ್ಲೇ ಮಾತಾಡುವಾಗ ಹೇಳಿದೆ, ಒಂದೇ ಕಡೆ ನಾವು ಜಾಸ್ತಿ ಸಾಕಾಣಿಕೆ ಮಾಡಿದಾಗ ಈ ಕಾಯಿಲೆ ಕಸಾಲೆ ಬರ ಅಂತ ಸಾಧ್ಯತೆ ಹೆಚ್ಚಾಗಿ ಸಾಧ್ಯತೆ ಜಾಸ್ತಿ ಇರ್ತದೆ ಅಂತ ಹೇಳ್ಬಿಟ್ಟು. ಈಗ ದನ ಆಗ್ಲಿ, ಎಮ್ಮೆ ಆಗ್ಲಿ, ಕೋಳಿ ಆಗ್ಲಿ, ಕುರಿ ಆಗ್ಲಿ, ಅವು ಎಷ್ಟು ಸಂಖ್ಯೆಲವೆ ಅಂತ ಗೊತ್ತಾದಾಗ ನಾವು ಅವನ್ನ ನಿರ್ವಹಣೆ ಮಾಡಕ್ ಸಾಧ್ಯ. ಹೌದು, ಇಲ್ಲ ಅಂತ ಅಂದ್ರೆ ಹಾಕಲ್ಲ. ಈಗ ನೀನು ಏನೋ ಒಂದು ಹಬ್ಬ ಮಾಡ್ತೀಯ ಅಂತ ಇಟ್ಕೊಳಪ್ಪ, ನಾಳೆ ನಾಳೆ ಗಣಪತಿ ಹಬ್ಬ ಮಾಡ್ತೀಯ, ನೀನ್ 4 ಜನ ಕರಿತೀಯ, ಕರೆದಾಗ ಎಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ರು ನಿನ್ಗೆ ಅಡುಗೆ ಮಾಡಕ್ ಸಾಧ್ಯ ತಾನೆ. ಗೊತ್ತಿಲ್ದಾನೆ ನೀನ್ ಊರ್ನವರೆಲ್ಲ ಕರೆದು ಬಿಟ್ಟು ನಿಮ್ಮ ಮನೇಲಿ ಅಡುಗೆ ಮಾಡ್ತಾರಲ್ಲ, ಅಷ್ಟು 4 ಜನಕ್ಕೆ ಮಾಡ್ಬಿಟ್ರೆ ಹೆಂಗಾಯ್ತದೆ? ಹಾಕಲ್ಲ. ನೀನು ಅಡುಗೆ ಮಾಡ್ಬೇಕು ಅಂತ ಅಂದ್ರೆ ಮೊದ್ಲು ಎಷ್ಟ್ ಜನ ಕೇಳಿದೀನಿ ಅಂದಾಜ್ ಇರ್ಬೇಕು. ಅಂದಾಜು ಅದ್ರಲ್ಲಿ ಎಷ್ಟ್ ಜನ ಬರ್ಬೋದು, ಅಣ್ಣ ಬರ್ತಾನೋ ಇಲ್ವೋ, ಯಾಕೆ ಅಂತ ಅಣ್ಣ ಕೋಳಿ ಕುಯ್ದ್ರ ಮನೆಗೆ ಹೋಗೋದು ಜಾಸ್ತಿ, ಅದಕ್ಕೋಸ್ಕರವ ಆತರ ಲೆಕ್ಕಾಚಾರ ಇಟ್ಕೋಬೇಕಾಯ್ತದೆ ಎಷ್ಟ್ ಜನ ಬರ್ತಾರೆ ಅಂತ ಹೇಳ್ಬಿಟ್ಟು ಅಂದಾಜು. ಹಂಗೆ ಈಗ ಅವಕ್ಕೆ ಮೇವು ಬೇಕು, ತಿಂಡಿ ಬೇಕು, ಆಮೇಲೆ ಔಷಧಿ ಮಾತ್ರ ಬೇಕಾಯ್ತದೆ, ಲಸಿಕೆ ಲಸಿಕೆ ಹಾಕ್ಸ್ಬೇಕಾಯ್ತದೆ. ಇಂಥವಕ್ಕೆಲ್ಲ ಶಂಕರಣ್ಣ ಒಂದ್ ಲೆಕ್ಕಾಚಾರ ಇರಬೇಕು. ಈಗ ಎಷ್ಟು ದನ ಕರ ಅವೆ ಅಂತ ಗೊತ್ತಿದ್ರೆ, ಎಷ್ಟು ಎಮ್ಮೆ ಅವೆ ಅಂತ ಗೊತ್ತಿದ್ರೆ, ಅಷ್ಟು ಔಷಧಿ ಮಾತ್ರ ನಾವು ತರಬಹುದು. ಈಗ ಸರ್ಕಾರದವ್ರನ್ನ ಬೈತಾ ಇರ್ತೀವಿ, ಕೊಡ್ಲಿಲ್ಲ ಕೊಡ್ಲಿಲ್ಲ ಯಾವಾಗ ಹೋದ್ರು ಇಲ್ಲ ಅಂತ ಅವಕ್ಕೆಲ್ಲ ಕಾರಣ ಇದೆ, ಅಂದಾಜ್ ಇಲ್ದೆ ಇರೋದು. ಅಂದಾಜ್ ಮಾಡ್ಕೊಬಿಟ್ರೆ ನೋಡಪ್ಪ, ಈಗ ಹಾಸನ ಜಿಲ್ಲೆನಲ್ಲಿ ಅದ್ರಲ್ಲಿ ನಮ್ಮೂರಲ್ಲಿ ಎಷ್ಟು ದನ ಕರಾವೆ ಅಂತ ಹೇಳ್ಬಿಟ್ಟು ಒಂದ್ ಲೆಕ್ಕ ಸಿಕ್ಬಿಟ್ರೆ, ಇಲ್ಲಿಗೆ ಎಷ್ಟು ನಮಗೆ ಲಸಿಕೆ ಬೇಕು, ಎಷ್ಟು ಔಷಧಿ ಬೇಕು, ಎಷ್ಟು ಮಾತ್ರೆ ಬೇಕು, ಆಯ್ತಾ, ಎಷ್ಟು ಪೀಡಿಸ್ಬೇಕು, ಇವೆಲ್ಲನೂ ಸರಬರಾಜ್ ಮಾಡ್ತಾರೆ. ಅನುಕೂಲ ಆಯ್ತದೆ. ಇಲ್ಲ ಅಂತ ಅಂದ್ರೆ ಆಗೋದಿಲ್ಲ. ಎಷ್ಟು ನಂಬರ್ ಅವೆ ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಆಗೋದೇ ಇಲ್ಲ. ಈಗ ಅವರು ಕಡಿಮೆ ತರಿಸಿದ್ರೆ ನಮ್ಮಲ್ಲಿ ಜಾಸ್ತಿ ಇರ್ತದೆ, ಆಗ ಸಾಕಲ್ಲ. ಈಗ ಯಾರು ಮೊದಲು ಕೇಳ್ಕೊಂಡಿರ್ತಾನೆ ಅವನಿಗೆ ಮಾತ್ರ ಸಿಗ್ತದೆ, ನಮಗೆ ಸಿಗಕ್ಕಲ್ಲ ಏನಿಲ್ಲ. ನಾವೇನ್ ಮಾಡ್ತೀವಿ, ನೀವು ಹೇಳ್ದಂಗೆ ಅಯ್ಯೋ ನಾನು ಹೋಗಿದ್ದೆ ದಂತ ಆಸ್ಪತ್ರೆಗೆ, ಆ ಡಾಕ್ಟರ್ ಏನಂತಂದ್ರು ಇಲ್ಲ ಖಾಲಿಯಾಗೈತೆ ಅಂತಂದ್ರು, ಇಲ್ಲ ಮುಂದಿನ ವಾರ ಬಾ ಅಂತಂದ್ರು ಅಂತ. ನಾನಾಗ ಈಗ ನಂದು ದನ ಕರಿಗೋ ಅಥವಾ ಕೋಳಿಗೆ ಏನಾದ್ರು ಕಾಯಿಲೆ ಪಾಯಿಲೆ ಬಂದಿತ್ತು, ಅವ್ರ ಮೇಲೆ ಕೂಗಾಡ್ಕೊಂಡು ಬೇಸರ ಮಾಡ್ಕೊಂಡು ಸಿಟ್ಕೊಂಡ್ಬರ್ತೀವಿ. ಅದು ಒಂದು ಶಂಕರಣ, ಔಷಧಿ ಮಾತ್ರ ಹೊಂಚೋದು ಒಂದು, ಮೇ ಹೊಂಚೋದು ಎರಡನೇದು. ಮೂರನೇದಾಗಿ ಈಗ ಇಷ್ಟು ದನ ಇದ್ರೆ ಇಷ್ಟು ಹಾಲು ಉತ್ಪಾದನೆ ಆಗ್ಬೋದು ಅನ್ನೋದು ಅಂದಾಜು ಅಂದಾಜು ಸಿಗ್ತದೆ. ಈಗ ಎಷ್ಟು ದನವೇ ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಎಷ್ಟು ಹಾಲು ಬರ್ತದೆ ಅಂತ ಗೊತ್ತಾಗ್ತದೆ. ಮಳೆಗಾಲದಲ್ಲಿ ಎಷ್ಟು ಬರ್ಬೋದು, ಬೇಸಿಗೆಲ್ಲಿ ಎಷ್ಟು ಬರ್ಬೋದು, ಚಳಿಗಾಲದಲ್ಲಿ ಎಷ್ಟು ಬರ್ಬೋದು, ಒಂದು ಅಂದಾಜು ಸಿಗ್ತದೆ. ಇಷ್ಟು ದನಗಳು ಇರೋದ್ರಿಂದ ಇಷ್ಟು ಬರ್ಬೋದು ಅಂತ ಹೇಳ್ಬಿಟ್ಟು. ಈಗ ನಮ್ಗೆ ಎಷ್ಟು ಬೇಕಪ್ಪ, ಈಗ ಮನೆಯಲ್ಲಿ ನಾವು ಹಾಲು ಕರೆದಿದ್ದೆಲ್ಲ ನಾವೇ ಕುಡಿತೀವ, ತಗೊಂಡೋಗಿ ಏನ್ ಮಾಡ್ತೀವಿ, ಡೈರಿಗೆ ಹಾಕ್ತಿವಿ. ಹಾಗೆ ಡೈರರ್ ಏನ್ ಮಾಡ್ಬೇಕು, ಡೈರರು ನಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಇನ್ನು ಹೆಚ್ಚುವರಿ ಆಗಿ ಬಂದ್ರೆ ಏನ್ ಮಾಡ್ಬೇಕು, ಅವರು ದೊಡ್ಡ ಡೈರಿ ತಂದಾಗ ಹಾಕ್ತಾರೆ, ದೊಡ್ಡ ಡೈರಿಗೆ ಹಾಕ್ತಾರೆ. ಮದರ್ ಡೈರಿ ಅಂತಾರಲ್ಲ ಅಂತ ಡೈರಿಗೆ ಹಾಕ್ತಾರೆ. ಅವರೆಲ್ಲ ಕುಡಿಯಕ್ ಆಯ್ತದ, ಮದರ್ ಡೈರಿ ಹಾಕಲ್ಲ. ಅವರೆಲ್ಲರೂ ಬೇರೆ ಕಡೆ ಕಳಿಸ್ಬೇಕು, ಕೇರಳ ರಾಜ್ಯಕ್ಕೆ, ಆಂಧ್ರಪ್ರದೇಶಕ್ಕೆ, ಡೆಲ್ಲಿಗೆ, ಇಲ್ಲ ಬೇರೆ ದೇಶಕ್ಕೆ ಕಳಸ ಅಂತ ಸಾಧ್ಯತೆನೂ ಕೂಡ ಇರ್ತದೆ. ಅದರಲ್ಲಿ ಹಾಲು ಎಷ್ಟು ಮಾಡ್ಬೇಕು ನಾವು, ಅದನ್ನ ಪೌಡರ್ ಎಷ್ಟು ಮಾಡ್ಬೇಕು, ಮೊಸರು ಎಷ್ಟು ಮಾಡ್ಬೇಕು, ಎಲ್ಲಿ ಕಳಿಸ್ಬೇಕು, ಇಂಥವೆಲ್ಲ ಅಂದಾಜ್ ಬೇಕು ಅಂತ ಅಂದ್ರೆ ಈ ಗಣತಿಯ ಮಾಡ್ಲೇಬೇಕು ಶಂಕರಣ್ಣ. ನೋಡು ಇದು ಸರಿಯಾದಂತ ರೀತಿ ಕ್ರಮ ಅಂತ ಹೇಳ್ತಿದ್ಯ. ಈ ಸರಿ ಏನ್ ಮಾಡ್ಬಿಟ್ಟವ್ರೆ ಅಂದ್ರೆ, ಮೊದ್ಲೆಲ್ಲವ ನನ್ನಂಗೆ ಯಾವಾಗ್ಲೂ ಹಿಂಗ್ ಇಟ್ಕೊಂಡಿರ್ತೀನಲ್ಲ ಲೆಕ್ಕನೂ ಇದ್ನು ಪೇಪರ್ನು, ಅದ್ ಹಿಡ್ಕೊಂಡು ಮಾಡ್ಕೊಂಡು ಹೋಗರು. ನಾವೆಷ್ಟು ಹೇಳ್ತೀವಿ ಅಷ್ಟು ಮಾಡ್ಕೊಂಡು ಹೋಗರು. ಆಯ್ತಾ, ಈಗ ಹಂಗಲ್ವಂತೆ, ನನ್ಗೆ ಅರ್ಕಲ್ಗೂಡು ಡಾಕ್ಟರ್ ಸಿಕ್ಕಿದ್ರು ಶಿವರಾಮ ಅಂತ ಹೇಳ್ಬಿಟ್ಟು. ಮೊದ್ಲಿಂದ ಪರಿಚಯ ನಂಗೆ, ನಮ್ ದನಕರ ಎಲ್ಲ ನೋಡ್ತಿದ್ದಾರೆ ಅವ್ರೆ, ಏನ್ ಸ್ವಾಮಿ ಇದು ಹಂಗೆ ಹಿಂಗೆ ಅಂತ ಕೇಳ್ದೆ. ಅವಾಗ ಅವ್ರು ಹೇಳಿದ್ರು, ಈ ಸರಿ ಅಲ್ಲವಾ ಆತರದ್ದೆಲ್ಲ ಇಲ್ಲ ಅಣ್ಣಯ್ಯ, ಈ ಸರಿ ಅಲ್ಲವಾ ಇದಂತ ಮೊಬೈಲ್ ಅಲ್ಲೇ ಬಂದ್ಬಿಟ್ಟೈತೆ ಅಂತ ಒಂದು ಆಪು ಅಂತ ಅಂತ ಅನ್ಕೊಂಡು. ಎಲ್ಲದಕ್ಕೂ ಈಗ ಅದೇ ಆಗ್ಬಿಟ್ಟೈತೆ, ಆಪು ಆಪು ಆಪು. ಅದ್ರಲ್ಲಿ ಎಂಟ್ರಿ ಮಾಡ್ಕೊಂಡು ಹೋಗೋದಂತೆ, ಎಂಟ್ರಿ ಮಾಡ್ಕೊಂಡು ಹೋಗೋದು. ನಿಮ್ಮನೆಗ್ ಬರ್ತಾರೆ, ಶಂಕರಣ್ಣ ಎಷ್ಟು ದನವೇ, ಎಷ್ಟು ಎಮ್ಮೆ ಅವೆ, ಎಷ್ಟು ಕುರಿ ಅವೆ, ಎಷ್ಟು ಆಡವೆ, ನಾಟಿ ಕೋಳಿ ಎಷ್ಟವೆ, ಇಷ್ಟ ಹಾಕತ್ತಾರೆ. ಅಂದ್ರೆ ಅದಕ್ಕೆ ಫೀಡ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಫೀಡ್ ಮಾಡ್ಕೊತಾರೆ. ಫೀಡ್ ಮಾಡ್ಕೊಂಡು ಹೋಗೋದಲ್ಲ, ಇಲ್ಲಿ ಫೀಡ್ ಮಾಡಿದ ತಕ್ಷಣ ಅದು ಅಲ್ಲಿ ಹೋಗ್ಬಿಡ್ತದೆ, ಎಲ್ಲೆಲ್ಲಿಗೆ ಬೇಕೋ ಅಲ್ಲಿ ಹೋಗ್ಬಿಡ್ತದೆ. ಅಂದ್ರೆ ಎಲ್ಲಿಗೆ ಮಾಹಿತಿ ಸರಿಯಾಗಿ ಅವ್ರು ತಲುಪಿಸಬೇಕಾಗಿತ್ತು ಅಲ್ಲಿಗೆ ಹೋಗಿ ತಲುಪ್ತದೆ, ತಲುಪ್ತಾ ಇರ್ತದೆ. ಹಿಂಗೆ ಎಲ್ಲಾ ಊರಲ್ಲೂ ಮಾಡ್ತಾ ಇರ್ತಾರೆ. ಮಾಡಿದ್ರದೆಲ್ಲ ಬಂದು ಬಂದು ಬಂದು ಹಾಸನದಲ್ಲಿ ಎಷ್ಟಾಯ್ತು, ಬೆಳಗಾಮಲ್ಲಿ ಎಷ್ಟಾಯ್ತು, ತುಮಕೂರಲ್ಲಿ ಎಷ್ಟಾಯ್ತು, ಚಿತ್ರದುರ್ಗದಲ್ಲಿ ಎಷ್ಟಾಯ್ತು, ನಿನ್ಗೆ ಅವತ್ತವತ್ತೇ ಸಿಕ್ಬಿಡ್ತದೆ ಮಾಡ್ದಂಗೆ ಮಾಡ್ದಂಗೆ. ಅಂದ್ರೆ ಈಗ ಟೆಕ್ನಾಲಜಿ ಅನ್ನೋದು ಇಂಪ್ರೂವ್ ಆಗ್ಬಿಟ್ಟು ಆ ದಿನಕ್ಕೆ ಆ ಕ್ಷಣಕ್ಕೆ ಮಾಹಿತಿ ದೊರೀತದೆ ಅಂತ ದೊರೀತದೆ. ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಮಾಡ್ಬೇಕು ಅಂತ ಕೊಟ್ಟಿರ್ತಾರೆ. ಅಂದ್ರೆ ಇಷ್ಟೇ ತಾರೀಕಿಂದ ಇಷ್ಟೇ ತಾರೀಕು ಮಾಡ್ಬೇಕು ಅಂತ ಹೇಳಿ ಆ ಫೈನಲ್ ಆಗಿ ಮಾಡಿದಾಗ ಎಲ್ಲಾ ಜಿಲ್ಲೆಲ್ಲೂ ಎಷ್ಟವೆ, ನಮ್ಮ ರಾಜ್ಯದಲ್ಲಿ ಎಷ್ಟವೆ, ನಮ್ಮ ಊರ್ನಲ್ಲಿ ಎಷ್ಟವೆ, ಎಲ್ಲಾ ಅಂಕಿಅಂಶನವೇ ಸಿಕ್ಬಿಡ್ತದೆ. ಅದಕ್ಕೋಸ್ಕರ ಈ ತರ ಮಾಡ್ತಾ ಇದೀವಿ ಸರಿ ಅಣ್ಣಯ್ಯ ಅಂತ ಅಂತ ಅಂದ್ರು. ಒಳ್ಳೇದು ಮಾಡಿ, ನಿಮ್ಗೆ ಏನ್ ಸಹಕಾರ ಬೇಕೋ ಕೇಳಿ, ನಾನು ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಅಂದೆ. ನಂಗೆ ಯಾರು ಮಾಡಕ್ಕಾಗಲ್ಲ, ನಮ್ ಡಿಪಾರ್ಟ್ಮೆಂಟ್ ಅವರೇ ಇರ್ತಾರೆ ಇಲಾಖೆಯಲ್ಲಿ ಮಾಡಕ್ಕಂತ ಜನವ್ರೆ ನೀವು ಬಂದವ್ರಿಗೆ ಸರಿಯಾಗಿ ಮಾಹಿತಿ ಕೊಡಿ ಅಂತ ಹೇಳ್ಬಿಟ್ಟು ಬಂದಾಗ ಇಷ್ಟವೇ ದನ, ಇಷ್ಟವೇ ಕರಿಷ್ಟವೇ ಅಂತ ಹೇಳ್ಬಿಟ್ಟು, ಇಷ್ಟು ತಿಂಗಳಾಗೈತೆ, ಇಷ್ಟು ಕೋಳಿಯವೆ ಅಂತ ಹೇಳ್ಬಿಟ್ಟು ಮಾಹಿತಿ ಕೊಟ್ಬಿಡ್ಬೇಕು. ಆಮೇಲೆ ನೀನು ನಂದು ಒಂದಿರಲಿ ಅಂತ ಸೇರ್ಸ್ಕೊಂಡು ನಿನ್ನು ಹೇಳ್ಬಿಟ್ಟು ಸೇರ್ಸ್ಬಿಟ್ಟು ಕೊಟ್ಬಿಟ್ಟು ಆಮೇಲೆ ಅದು ಹಂಗೆ ಆಗ್ಬಿಡ್ತದೆ. ಕೆಲವು ಸಲ ಹೆಂಗಾಗ್ಬಿಡ್ತದೆ ಅಂತಂದ್ರೆ ಅಣ್ಣಯ್ಯ, ಈಗ ಹೊಸಿ ನಮ್ಮ ಅಪ್ಪ ಹೇಳಿದ್ದು ಮತ್ತೆ ನಮ್ ತಾತ ಹೇಳಿದ್ದು ಈ ಟೈಮ್ ನಂಗೆ ನೆನಪಾಯ್ತು ನೆನಪಿಸಿದ್ಕೆ. ಈಗ ಒಂದ್ಸಲ ಹಿಂಗೆ ಮನೇಲಿ ಜನ ಇಷ್ಟವ್ರೆ ಅಂತ ಕೇಳಕ್ ಬಂದಾಗ ನಮ್ಮ ತಾತ ಇದ್ದಿತ್ತು ಹೇಳ್ಬಿಡ್ತಂತೆ, ನನ್ನ ದೊಡ್ಡಮಗ ಅವನಿಗೆ ಅವನ ಹೆಂಡ್ರು ಅವನ ಮಕ್ಳು ಇನ್ನ ಇನ್ನ ನನ್ನ ಚಿಕ್ಕವನು ನಡುಕ್ಲವನು ಅಂತ ಹಿಂಗೆ ಹೇಳ್ತಾವ, ಪಕ್ಕದ ಕೊಟ್ಟಿಗೆ ಮೂರ್ ದನಿದ್ವಲ್ಲ ಅಂತ ಸೇರ್ಸಿ ಹೇಳ್ಬಿಟ್ಟಿದ್ದಂತೆ. ಅಂತ ಅಂದ್ರೆ ಅದು ಭಾವನಾತ್ಮಕವಾಗಿ ಅವು ಬೇರೆವಲ್ಲ ನಮ್ಮವಯ್ಯ ಅನ್ನಂತದ್ದು ಇದು ಸಂಬಂಧ ಸಂಬಂಧಿತ್ತು ಹಂಗಾಗ್ಬಿಟ್ಟು ಅಂತವೆಲ್ಲ ಆಯ್ತಾ ಇರ್ತವೆ ಶಂಕರಣ. ಅಂದ್ರೆ ದನದ ಲೆಕ್ಕ ದನಕ್ಕೆ ಕಟ್ಟಬಿಡೋಣ, ಯಾಕಂದ್ರೆ ದನ ಕಟ್ಟೋದು ಕೊಟ್ಟಿಗೆಲಿ, ಹೌದು ಬೆಡ್ರೂಮ್ ಕರ್ಕೊಂಡ್ ಬರ್ತೀವ ನಾವು ಇಲ್ಲ ಅಲ್ವಾ. ಆದ್ರೆ ಅದ್ರ ಕೊಟ್ಟಿಗೆ ನಾವು ಬೆಡ್ರೂಮ್ ತರ ಇಟ್ಕಂದ್ರೆ ಇಟ್ಕಂಡ್ರೆ ಅವು ಚೆನ್ನಾಗಿರ್ತವೆ, ನಾವು ನೋಡ್ಕೊಂಡು ಹೋಯ್ತಾವ ಅಲ್ವಾ. ಅದ್ರ ಜೊತೆಗೆ ಅಣ್ಣಯ್ಯ ನೋಡಿ, ಹಿಂಗೆ ಒಂದು ಈಗ ಒಂದು ನೆನಪಾಯ್ತು, ಇತ್ತೀಚಿನ ದಿನಗಳನ್ನಾಗೆ ಈಗ ದನ ಕರುಗಳಿಗೆ ಅಂದ್ರೆ ಜಾನುವಾರುಗಳಿಗೆ ಕಿವಿಗೆ ಒಂದು ವಾಲೆ ಹಾಕ ಪದ್ಧತಿ ಬಂದೈತಲ್ವ, ಈ ಸಲ ಮತ್ತೇನಾದ್ರು ಗಣತಿ ಮಾಡ್ಬೇಕಾದ್ರೆ ಹಾಕ್ತಾರ ಹೆಂಗೆ ಅಂತ ಅದನ್ನೇನಾದ್ರು ಹೇಳಿದ್ರೆ ಹೆಂಗೆ ಹಾಕ್ತಾರ? ಯಾಕೆಂದ್ರೆ ಈಗ ನಿಗಾ ಇಟ್ಕೋಬೇಕಲ್ಲ, ನಿಗಾ ಇಟ್ಕೋಬೇಕು ಎಷ್ಟು ಅಂತ ಗೊತ್ತಾಗಬೇಕು ಅಂತ ಅಂದಾಗ ಆ ತರದವೆಲ್ಲ ಮಾಡ್ಕೊಂಡು. ಆದ್ರೆ ನೋಡು, ಕೋಳಿಗಳ ಸಂಖ್ಯೆ ಹೆಚ್ಚೈತೆ ಅಂತ ಗೊತ್ತಾಗಿದ್ದು ಯಾರ್ಯಾರು ಸಾಕ್ತಾರೆ ಅಂತಂತವ, ಆದ್ರೆ ನಿಖರವಾಗಿ ಈ ದನ ಎಮ್ಮೆ ಆಡು ಕುರಿ ಹಂದಿಗಳು ಇರೋದ್ರಿಂದವ ಅವುಗಳಿಗೆ ಕಿವಿಗೆ ಏನು ವಾಲೆ ಹಾಕ್ತಾರೆ, ವಾಲೆ ಅಂತಿದ್ದೀನಿ ನೋಡು, ಅದನ್ನ ಒಂದು ಪಟ್ಟಿ ಹಾಕ್ತಾರಣ್ಯ, ಅದ್ರಾಗೆ ಒಂದು ಸಂಖ್ಯೆಯನ್ನು ಬರ್ದಿರ್ತಾರಂತೆ, ಆ ಸಂಖ್ಯೆಗೆ ನಮ್ದು ಮನೆದು ಆಧಾರ್ ನಂಬರ್ ಬೇರೆ ಫೀಡ್ ಮಾಡಿರ್ತಾರಂತೆ, ಇಂಥವ್ರ ಮನೇಲಿ ಇಷ್ಟ ಆಡ್ ಐತೆ, ಇಷ್ಟ ದನ ಐತೆ, ಇಷ್ಟ ಎಮ್ಮೆ ಐತೆ ಅಂತವ. ನನಗೆ ಒಂದು ಈಗ ನೀನ್ ಹೇಳಿದ್ರೆ ನಗಾಡ್ತಿಯಲ್ವೋ ಗೊತ್ತಿಲ್ಲ, ಕೋಳಿಗೆ ಯಾಕೆ ಆ ತರದ ಹಾಕಕ್ಕಲ್ಲ ಅಂತ ಒಂದ್ ಯೋಚನೆ ಬಂದ್ಬಿಡ್ತಪ್ಪ. ಕೋಳಿ ಅಂದ್ರೆ ಅದು ಜಾಸ್ತಿ ದಿವಸ ಇರಕ್ಕಲ್ಲ ಶಂಕರ, ಈ ದನ ಕರ ಅಂತ ಅಂದ್ರೆ ಒಂದ್ 10 ವರ್ಷ 15 ವರ್ಷ 20 ವರ್ಷವರೆಗೂ ಇರ್ತವೆ. ಈ ಕೋಳಿದ್ ಯಾವಾಗ ಅಂತ ಹೇಳಕ್ ಆಗ್ತದೆ? ಇವತ್ತು ಯಾರು ನೆಂಟರು ಬಂದ್ರೆ ಇವತ್ತೊಂದು ತಡ್ಕತ್ತೀವಿ ಹಬ್ಬ ಅಂತ ಅಂತ ಅನ್ಕೊಂಡು ನಾಳೆ ಒಂದು ತಡ್ಕತ್ತೀವಿ, ನಾಡಿದ್ದು ಕತ್ರಿನ ಭಾನುವಾರ ಸುಮ್ಮಿರ್ತಿ ಅಂದಿನ ಅಲ್ವಾ. ಹಂಗಾಗಿ ಕೋಳಿ ಒಂದ್ ಅಂದಾಜ ಲೆಕ್ಕ ಎಷ್ಟು, ಯಾಕೆಂದ್ರೆ ಬತ್ತ ಇರ್ತಾವ ಹೋಯ್ತಾ ಇರ್ತಾವ ಆಯ್ತಾ, ಅವು ಎಲ್ಲ ಅವಕ್ಕೆಲ್ಲ ಒಲಗಿಲೆ ಹಾಕೊಂಡು ಇಟ್ಕೊಳಕ್ ಹಾಕಲ್ಲ ನಾವು. ದನ ಕರಗಳಾದ್ರೆ ಸ್ವಲ್ಪ 4-5 ದಿವಸ ಇರೋ ಅಂತವು, ಅವ ಮಾಡ್ಕೋಬಹುದು ಅಂತ ಹೇಳಿ ಶಂಕರಣ್ಣ. ಈಗ ಅಣ್ಣ ನೋಡು, ನಾನು ಒಲೆ ಈ ಚೀಟಿ ಅವೆಲ್ಲ ಹೇಳ್ದೆ ಬೇಡ, ಈಗ ಹಬ್ಬ ದಿನ ಮೀನಕ್ಕ ಬಂದು ನಿನ್ ಜೊತೆ ಮಾತಾಡ್ತಿದ್ಲು, ನಮ್ಮನ್ನೇಳು ಬಾಗ್ನ ಕೊಟ್ ಕಳ್ಸಿದ್ಲು, ಅದಕ್ಕೆ ನಾನು ಬಾಗ್ನ ತಗೊಂಡ್ ಕೊಟ್ಟಿದೀನಿ, ಹ್ಮ್ ಮೀನಕ್ಕೊಂದ್ ಕೊಟ್ಟಿದೀನಿ, ಈಗ ನಿಮ್ಮನವ್ರಿಗೂ ಕೊಟ್ ಕಳ್ಸವ್ರೆ ಆಯ್ತಾ, ನಿಮ್ಮನವ್ರಿಗೂ ಬಾಗ್ನ ಕೊಡ್ತೀನಿ, ಈಗ ಮೀನಕ್ಕೂ ನಿಮ್ಮನವ್ರನ್ನ ಕೂರ್ಸು, ಒಳಗಡೆ ಏನಾದ್ರು ಮಾಡಿಸು, ಹಬ್ಬ ಸಿಹಿ ತರ ಕೇಳು, ತಿನ್ಕೊಂಡ್ ಎದ್ದೋಯ್ತೀನಿ. ತಂದಿಟ್ಟ ನೋಡಿ ಮುಂದಿಟ್ಟಂಗೆ ಆಯ್ತು, ಸರಿ ಆಯ್ತು, ನಾ ಸುರಸ್ಕತ್ತೀನಿ ನೋಡಿ. ಆತ್ಮೀಯ ಕೇಳುಗರೆ, ಇದುವರೆಗೂ ಕೃಷಿ ರಂಗದಲ್ಲಿ ಅರಳಿ ಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ನಾಳಿನ ಕಿಸಾನ್ ವಾಣಿಯಲ್ಲಿ ಹೈನು ರಾಸುಗಳಿಗೆ ಕೃತಕ ಗರ್ಭಧಾರಣೆಯಲ್ಲಿನ ಅನುಭವಗಳ ಕುರಿತು ಕೃತಕ ಗರ್ಭಧಾರಣಾ ಕಾರ್ಯಕರ್ತ ಬೇಲೂರು ತಾಲೂಕು ಹೆಬ್ಬಾಳದ ಹೆಚ್ಬಿ ಪುಟ್ಟಸ್ವಾಮಿಗೌಡ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇದುವರೆಗೂ ಕೃಷಿ ರಂಗ ಮೂಡಿಬಂತು. ಗೀತಗಾನ ಗೀತಗಾನ ಗೀತ ವೈವಿಧ್ಯದ ಕಾರ್ಯಕ್ರಮ ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು ಸುಲಭವಾಗಿ ಎದುರಿಸಬಹುದು. ಸ್ಮಾರ್ಟ್ ನಿರ್ಧಾರ ಮಾಡೋರ್ಗಾಗಿನ ಇದೆ ಮಣಪುರಂ ಈಸಿ ಗೋಲ್ಡ್ ಲೋನ್ ಸ್ಕೀಮ್ಸ್. ಲೋನ್ ಚಾಲ್ತಿಯಲ್ಲಿರುವಷ್ಟು ದಿನಗಳಿಗೆ ಮಾತ್ರ ಬಡ್ಡಿ ದರ ಪಾವತಿಸಿ ಇನ್ನಷ್ಟು ಸ್ಮಾರ್ಟ್ ಆಗಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಮಣಪುರಂ ಫೈನಾನ್ಸ್ ಶಾಖೆ ಅಥವಾ ನಮ್ಮ ಟೋಲ್ ಫ್ರೀ ಸಂಖ್ಯೆ 1-800-420-2233 ಕರೆ ಮಾಡಿ. ಬರಲಿರುವ ಗೌರಿ ಗಣೇಶ ಹಬ್ಬವನ್ನು ಪರಿಸರ ಸ್ನೇಹಿ ಹಬ್ಬವನ್ನಾಗಿ ಆಚರಿಸಿ. ಮಣ್ಣಿನಲ್ಲಿ ಮಾಡಿದ, ಮಣ್ಣಿನಲ್ಲಿ ಬೆರೆಯುವ, ಬಣ್ಣವಿಲ್ಲದ ಸಣ್ಣ ಗೌರಿ ಗಣಪನ ಮೂರ್ತಿಯನ್ನು ತಂದು ಪೂಜಿಸಿ. ಮೂರ್ತಿಗಳನ್ನು ನಿಮ್ಮ ಮನೆಯಲ್ಲೇ ಸಣ್ಣ ಬಕೆಟ್ನಲ್ಲಿ ವಿಸರ್ಜಿಸಿ ನಂತರ ಆ ನೀರನ್ನು ನಿಮ್ಮ ಮನೆಯ ಗಿಡಮರಗಳಿಗೆ ಹಾಕಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದ ಲೋಹದ ಬಣ್ಣವಿರುವ ಮೂರ್ತಿಗಳನ್ನು ಖರೀದಿಸಬೇಡಿ. ಪಿಒಪಿ ಮೂರ್ತಿಗಳು ನೀರಿನಲ್ಲಿ ಕರಗುವುದಿಲ್ಲ. ಕೆರೆ ತೊರೆಗಳಲ್ಲಿ ವಿಸರ್ಜಿಸಿದರೆ ಜಲಮಾಲಿನ್ಯ ಉಂಟಾಗುತ್ತದೆ, ಜಾಗ್ರತೆ. ಸಾರ್ವಜನಿಕ ಗಣಪತಿ ಉತ್ಸವದಲ್ಲಿ ಶಬ್ದ ಮಾಲಿನ್ಯ ಉಂಟುಮಾಡುವ

ಹಣಕಾಸಿನ ತುರ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದ್ರೂ ಎದುರಾಗಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ಸ್ಮಾರ್ಟ್ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಕಷ್ಟವನ್ನು